Yermiş bölgede alttan yere ಆತ್ಮಾನಗುಂ ರಚಿನಂ ವಿದ್ಧಿ ಶರೀರಗುಂ ರಥಮೇವತು ಬುದ್ಧಿಂತು ಸಾರಥಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಹು ವಿಷಯಾಗುಂಸ್ತೇಷು ಗೋಚರ. ಆತ್ಮ ಇಂದ್ರಿಯ ಮನಃ ಯುಕ್ತಂ ಭೋಕ್ತಾ ಇತಿ ಆಹುಹು ಮನೀಷಿಣಃ. ತತ್ರ ಆತ್ಮಾನಂ ಋತಪಂ ಸಂಸಾರಿಣಂ ರಥಿನಂ ರಥಸ್ವಾಮಿನಂ ವಿದ್ಧಿ ಜಾನೀಹಿ. ಈ ಜಾನೀಹಿ ಪ್ರತ್ಯಯ ಹೇಗೆ ಬರ್ತು ಅಂತಂದರೆ ಲೆಟ್ ಯು ಪ್ಲೀಸ್ ನೋ ಹಾಗೆ. ಜಾನ ತಿಳ್ಕೋ, ಲೆಟ್ ಯು ಪ್ಲೀಸ್ ನೋ ಅಂತ ಅರ್ಥ ಬರ್ತದೆ. ದಯವಿಟ್ಟು ನೀನು ಇದನ್ನು ಅರ್ಥ ಮಾಡಿಕೋ. ಆ ಲಕಾರ ಪ್ರಯೋಗ ಮಾಡಿದಾಗ ಅದು ಹಂಗೆ ಅರ್ಥ ಆಟೋಮೆಟಿಕ್ಲಿ ಆಗಿಬಿಡುತ್ತೆ. ಏನಪ್ಪ ತಿಳ್ಕೋಬೇಕು? ತತ್ರ ಅವರಿಬ್ಬರಲ್ಲಿ ಆತ್ಮಾನಂ ಋತಪಂ ಸಂಸಾರಿಣಂ ಅವನು ರಥಿ ಎಂದು ನೀನು ತಿಳ್ಕೋ. ಯಾರು ರಥಿ? ಋತಪಂ. ಈ ಒಂದು ಎಲ್ಲವೂ ಸತ್ಯ, ಈ ಜಗತ್ ಸತ್ಯ. ಋತಂ ಋತಂ ಋತಂ ಋತಂ ಪಿಬಂತವು ಅಂತ ಒಂದು ಶಬ್ದವನ್ನು ಹೇಳಿದ್ರು. ಹಾಗೆ ಋತಂ ಅಂದರೆ ಸತ್ಯಂ. ಈ ಜಗತ್ತು, ಈ ವಿಷಯ, ಈ ಇಂದ್ರಿಯಗಳು ಎಲ್ಲ ಸತ್ಯ ಎಂದು ಭಾವಿಸಿದಂತಹ ಅವನನ್ನು ಪಿಬಂತವು, ಅವನು ಈ ಸತ್ಯವನ್ನು ಆಸ್ವಾದಿಸಿದ್ದಾನೆ. ಆದ್ದರಿಂದ ಏನಾಗಿದ್ದಾನೆ? ಸಂಸಾರಿ ಆಗಿದ್ದಾನೆ. ಈ ಸಂಸಾರಿ ಈ ರಥದ ಸ್ವಾಮಿ. ಈ ಸಂಸಾರಿ ಈ ರಥದ ಸ್ವಾಮಿ. ರಥಸ್ವಾಮಿನಂ ರಥಿನಂ ವಿದ್ಧಿ ಜಾನೀಹಿ. ಮತ್ತು ರಥ ಯಾವುದ್ರಿ? ಶರೀರಂ ರಥಮೇವತು ರಥಬದ್ಧ ಹಯಸ್ಥಾನೀಯೈಃ ಇಂದ್ರಿಯೈಃ ಆಕೃಷ್ಯಮಾಣತ್ವಾತ್ ಶರೀರಸ್ಯ. ಈ ಶರೀರವನ್ನು ರಥ ಎಂದು ನೀನು ಭಾವಿಸು. ಏಕೆಂದರೆ ರಥಬದ್ಧ ಹಯಸ್ಥಾನೀಯೈಃ ಕುದುರೆಗಳಿಂದ ಕಟ್ಟಲ್ಪಟ್ಟಂತಹ ರಥವು ಹೇಗೆ ಸೆಳೆಯಲ್ಪಡ್ತದೋ ಹಾಗೆ ಇಂದ್ರಿಯೈ ಆಕೃಷ್ಯಮಾಣತ್ವಾದ ಇಂದ್ರಿಯ ಅನ್ನುವ ಕುದುರೆಗಳಿಂದ ಕಟ್ಟಲ್ಪಟ್ಟಂತಹ ಈ ಶರೀರವು ಆಕೃಷ್ಯಮಾಣತ್ವಾದ ಸೆಳೆಯಲ್ಪಡ್ತದೆ. ಆದ್ದರಿಂದ ಏನು ಸೆಳೆಯಲ್ಪಡ್ತದೆ ಅದು ರಥ, ಏನು ಎಳೆಯಲ್ಪಡ್ತದೆ ಅದು ರಥ, ಏನು ಉರುಳುತ್ತದೆ ಅದು ರಥ, ಏನು ಚಲಿಸ್ತದೆ ಅದು ರಥ. ಈ ಶರೀರ ಚಲಿಸ್ತದೆ, ಉರುಳುತ್ತದೆ, ಹೊರಳುತ್ತದೆ, ಹೊರಳಾಡ್ತದೆ. ಆದ್ದರಿಂದ ಈ ಶರೀರವನ್ನು ರಥ ಎಂದು ಪರಿಗಣಿಸಬೇಕು. ಬುದ್ಧಿಂ ತು ಅಧ್ಯವಸಾಯ ಲಕ್ಷಣ ಸಾರಥಿಂ ವಿದ್ಧಿ ಬುದ್ಧಿ ನೇತೃಪ್ರಧಾನತ್ವಾತ್ ಶರೀರಸ್ಯ. ಇನ್ನು ಸಾರಥಿಯ ಕನ್ಫ್ಯೂಸ್ಡ್ ಕ್ಯಾನ್ ನೆವರ್ ಬಿ ಎ ಡ್ರೈವರ್. ಯಾನಿಗೆ ಮಾನಸಿಕ ಗೊಂದಲ ಇವೆ ಆ ಡ್ರೈವರ್ ಆಗಲಿ ಸಾಧ್ಯ ಇಲ್ಲ. ಅವನಲ್ಲಿ ಗೊಂದಲ ಏನೂ ಇರಬಾರ್ದು. ಇಲ್ಲಿ ಡ್ರೈವಿಂಗ್ ಕೊಡ್ತಾನೆ, ಅಲ್ಲಿ ಎಲ್ಲಿದೋ ಏನೋ ಚಿಂತೆ ಮಾಡ್ತಾನೆ. ಏನು ಚಿಂತೆ ಮಾಡ್ತಾನೆ? ಇನ್ನು 3 ದಿನಗಳ ನಂತರ ಅವ್ರು ಬರ್ತಾರೆ ನಮ್ಮ ಮನೆಗೆ, ಬಂದುಬಿಟ್ಟು ಬಡ್ಡಿ ಇಸ್ಕೊಂಡು ಕೇಳ್ತಾರೆ, ನಾನು ಕೊಡಬೇಕು. ಈಗ ಅವ್ನು ಡ್ರೈವಿಂಗ್ ಮಾಡಬೇಕು, ಅದನ್ನು ವಿಚಾರ ಮಾಡಬೇಕು ಅವನಿಗೆ. ಅದನ್ನು ಅವನು ವಿಚಾರ ಮಾಡ್ತಾನೆ. ನಮ್ಮ ಶಿವ ಹಂಗಿದ್ದ. 20 ಅಲ್ಲ 100 ಥರ ಫೋನ್ ಕಾಲ್ ಬರೋ ಅವನಿಗೆ. ನಾನು ಯಜಮಾನ ಫೋನೇ ಬರ್ತಿದ್ದಿಲ್ಲ ನನಗೆ, ಡ್ರೈವರ್ಗೆ ಫೋನು. ಏನು ಫೋನು? ನಮಗೊಂದು ಟ್ಯಾಕ್ಸಿ ಬೇಕಾಗಿತ್ತು, ನಮಗೊಂದು ಅದೆಂತ ಕ್ರ್ಯಾಕ್ ಟ್ರ್ಯಾಕ್ಸ್, ಹಾಂ ನನಗೊಂದು ಟ್ಯಾಕ್ಸಿ ಬೇಕಾಗಿತ್ತು, ನಮಗೆ ಟ್ರ್ಯಾಕ್ಸಿ ಬೇಕಾಗಿತ್ತು, ನನಗೆ ಇನ್ನೋವಾ ಬೇಕಾಗಿತ್ತು. ಈ ನಂಬರ್ ಕೊಡ್ತೀನಿ ನೋಡಿ ಅವ್ರಿಗೆ ಮಾಡ್ರಿ, ಮತ್ತೆ ನಂಬರ್ ಹುಡುಕಿ ಕೊಡೋಣ ಅವ್ರಿಗೆ. ಡ್ರೈವಿಂಗ್ ಡ್ರೈವರ್ಗೆ ಕನ್ಫ್ಯೂಸ್ ಮಾಡೋದು. ಅಧ್ಯವಸಾಯ, ಅಧ್ಯವಸಾಯ ಅಂದರೆ ನಿಶ್ಚಿತ ಭಾವ, ಸುನಿಶ್ಚಿತವಾದ ಭಾವ. ಯಾರ ಯಾರ ಬುದ್ಧಿಗೆ ನಿಶ್ಚಯ ಮಾಡುವ ಶಕ್ತಿ ಇಲ್ಲ ಅವನು ಡ್ರೈವರ್ ಆಗಲಿಕ್ಕೆ ಆಗೋದಿಲ್ಲ. ಈ ರಥದ ಡ್ರೈವರ್ ಯಾರು ಅಂತ ಕೇಳಿದರೆ, ನಿಶ್ಚಯವಾದ ನಿಶ್ಚಿತವಾದ ಬುದ್ಧಿ, ನಿಶ್ಚಯ ಮಾಡುವ ಕೆಪ್ಯಾಸಿಟಿ ಇದ್ದಂಥ ಬುದ್ಧಿ. ಅಧ್ಯವಸಾಯ ಲಕ್ಷಣ ಆ ಬುದ್ಧಿ ಸಾರಥಿ. ಇನ್ಫ್ಯಾಕ್ಟ್ ಬುದ್ಧಿಗೆ ನಿಶ್ಚಯ ಮಾಡುವ ಶಕ್ತಿ ಇದೆ, ಬುದ್ಧಿಗೆ ನಿಶ್ಚಯ ಮಾಡುವ ಶಕ್ತಿ ಇದೆ. ಈ ನಿಶ್ಚಯ ಮಾಡುವ ಶಕ್ತಿ ಇದ್ದರಿಂದಾಗಿ ಆ ಬುದ್ಧಿ ಏನು ಮಾಡ್ತದೆ ಅಂತಂದರೆ, ಈ ಶರೀರವನ್ನು ಬುದ್ಧಿ ನೇತೃ ಪ್ರಧಾನತ್ವಾದ ಈ ಶರೀರವನ್ನು ತನಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗ್ತದೆ. ನೀನು ಮಾರ್ಕೆಟಿಂಗ್ ಮಾಡ್ಕೊಂಬರ್ರಿ ಅಂತ ಕೊಡ್ಬೋದು ಹಣವನ್ನು ಕಳಿಸ್ಬೋದು ಅವರಿಗೆ, ಆದರೆ ಅವನ ಬುದ್ಧಿ ನಿಶ್ಚಯ ಮಾಡ್ತದೆ. ಏನು ನಿಶ್ಚಯ ಮಾಡ್ತದೆ? ಡೈರೆಕ್ಟಾಗಿ ಮಿಶ್ರ ಬೇಡೆ ಹತ್ರ ಹೋಗಿ 1 ಕಿಲೋ ಬೇಡೆ ತಗೊಂಡು ಮೊದಲು ಆ ಕೆಲಸ ಮಾಡಿ. ಯಾರು ನಿಶ್ಚಯ ಮಾಡಿದರು? ಯಜಮಾನ ಕಳಿಸ್ತಾನೆ ಮಾರ್ಕೆಟಿಂಗ್ ಮಾಡ್ಕೊಂಬ ಇವತ್ತು ಸಂತೆ ಅಂಥೇಳಿ, ಆದರೆ ಬುದ್ಧಿ ತೊಗೊಂಡು ಹೋಗ್ತದೆ. ಏನಂತ ತೊಗೊಂಡು ಹೋಗ್ತದೆ? ಅವನ ಆ ಶರೀರವನ್ನು ಎಲ್ಲಿಗೆ ತೊಗೊಂಡು ಹೋಗ್ತದೆ? ತಾನು ಏನು ನಿಶ್ಚಯ ಮಾಡೋದೋ ಅಲ್ಲಿ ತೊಗೊಂಡು ಹೋಗ್ತದೆ. ಹೀಗಾಗಿ ಆ ಮುಂದಿನ ಭಾಷೆ ಏನು ಹೇಳ್ತದೆ? ಬುದ್ಧಿ ನೇತೃ ಪ್ರಧಾನತ್ವಾದ ಬುದ್ಧಿಯ ಕೆಲಸವೇ ಶರೀರವನ್ನು ತಗೊಂಡು ಹೋಗೋದು, ನಿಶ್ಚಿತವಾದ ಸ್ಥಾನಕ್ಕೆ ತಗೊಂಡು ಹೋಗೋದು. ಯಾವುದು? ಬುದ್ಧಿ. ಹೇಗೆಂದರೆ ಸಾರಥಿ ನೇತೃ ಪ್ರಧಾನ ಇವ ರಥ. ಸಾರಥಿ ನೇತೃ ಪ್ರಧಾನ ಇವ ರಥ. ರಥವು ಹೇಗೆ ಸಾರಥಿ ಇದ್ರೆ ಮಾತ್ರ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯವೋ, ಹಾ ನಿನ್ನೆ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ಈಗ ಸಾರಥಿ ಇಲ್ಲ, ಇವತ್ತು ಸಾರಥಿ ಇದ್ದ, ಇವತ್ತು ತೊಗೊಂಡು ಹೋಗ್ತೀನಿ. ಸಾರಥಿ ನೇತೃ ಪ್ರಧಾನ ಇವ ರಥ. ಹೇಗೆ ರಥವನ್ನು ತೊಗೊಂಡು ಹೋಗ್ಲಿಕ್ಕೆ ಸಾರಥಿ ಬೇಕೋ, ಹಾಗೆ ಈ ರಥವನ್ನು ತೊಗೊಂಡು ಹೋಗ್ಲಿಕ್ಕೆ ಕೂಡ ಸಾರಥಿ ಬೇಕು. ಆ ಸಾರಥಿ ಯಾವುದು? ಬುದ್ಧಿ. ಸರ್ವಂ ಹಿ ದೇಹಗತಂ ಕಾರ್ಯಂ ಬುದ್ಧಿ ಕರ್ತವ್ಯಮೇವ ಪ್ರಾಯೇಣ. ಬಹಳಷ್ಟು ಮಟ್ಟಿಗೆ ಪ್ರಾಯೇಣ, ಪ್ರಾಯೇಣ ಅಂದರೆ ಬಹಳಷ್ಟು ಮಟ್ಟಿಗೆ ನಮ್ಮ ದೇಹದಿಂದ ಜರುಗಲ್ಪಡುವಂತಹ ಎಲ್ಲ ಕಾರ್ಯಗಳು ಬುದ್ಧಿ ಪ್ರಧಾನಮಿವ. ಅರ್ಥ ಆಗಲಿಲ್ಲ? ಸರ್ವಂ ದೇಹಗತಂ ಕಾರ್ಯಂ, ಈ ದೇಹದಿಂದ ಮಾಡಲ್ಪಟ್ಟಂತಹ ಎಲ್ಲ ಕಾರ್ಯಗಳು, ಏನು ಕಾರ್ಯಗಳು? ಬುದ್ಧಿ ಕರ್ತವ್ಯಮೇವ ಪ್ರಾಯೇಣ. ಬಹಳಷ್ಟು ಮಟ್ಟಿಗೆ ಬುದ್ಧಿ ಪ್ರಾಧಾನ್ಯತೆಯಲ್ಲಿಯೇ ಜರುಗುತ್ತವೆ. ತಗೊಂಡೋಗೋದು ಬುದ್ಧಿಯು ತಗೊಂಡೋಗ್ತದೆ, ಎಲ್ಲಿಗೆ ತಗೊಂಡೋಗ್ತದೋ ಅಲ್ಲಿ ಶರೀರ ಹೋಗ್ತದೆ. ಬುದ್ಧಿ ತಗೊಂಡು ಹೋಗ್ತದೆ. ನನ್ನ ಶಬ್ದ ಇದು ಶಬ್ದ ಏನು ಕೊಟ್ಟರೆ, ಸಾರಥಿಯು ವೈದಲ್ಲಿಗೆ ಗಾಡಿಯು ಹೋಗುತ್ತದೆ, ಬುದ್ಧಿಯು ವೈದಲ್ಲಿಗೆ ಶರೀರವು ಹೋಗುತ್ತದೆ. ನಾ ತಗೊಂಡು ಹೋಗ್ತದೆ ಅಂದರೆ ಅವರು ವೈದಲ್ಲಿಗೆ ಅಂದರು. ಕನ್ನಡ ಅದು ನೇತೃತ್ವ. ಅಯ್ಯೋ ರಾಮ, ಅದಕ್ಕೆ ಹೇಳೋದು ನಾ ಹೇಳೋದನ್ನು ಕೇಳಿಸ್ಕೊಂತಿಲ್ಲ. ನೀವು ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಅರ್ಥ ಮಾಡಿಕ್ ಹೋಗ್ತೀರ. ನಾನು ಹೇಳಿದಿಲ್ಲ, ನಾನು ಹೇಳಿಲ್ವೋ, ನಾ ಏನು ಹೇಳಿದ್ದೇನೆ ಬರ್ಕೊಂಬಿಟ್ರೆ ಆಯ್ತಪ್ಪ. ಅದು ಹಂಗೆ ಆಗೋದಿಲ್ಲ. ಯಾಕಂದರೆ ನಾ ಹೇಳ್ತಾ ಇದ್ದಾಗ ನೀವು ನಿಮ್ಮಲ್ಲಿ ಏನು ಅಂದ್ಕೊಂಡಿರೋ ಅದನ್ನೇ ನೋಡ್ತಿರ್ತೀರಲ್ಲಿ. ನೇತ್ರ ನೇತ್ರ ನೀವು ಅಂದ್ಕೊಂಡಿದ್ದೀನಿ, ನೇತ್ರ ಕಣ್ಣುಗಳು ಕಣ್ಣುಗಳು ಕಣ್ಣುಗಳು ನೇತ್ರವು ನೇತ್ರವು ನೇತ್ರವು ಇಲ್ಲ ಅಲ್ಲಿ. ಏನಪ್ಪ ಗೊತ್ತಿಲ್ಲ ನನಗೆ. ಓಕೆ, ನೆಕ್ಸ್ಟು ಮನಃ ಸಂಕಲ್ಪ ವಿಕಲ್ಪಾದಿ ಲಕ್ಷಣ ಪ್ರಗ್ರಹ ರಶನ. ಏವಚ ವಿಧಿ ಮನಸಾಹಿ ಪ್ರಗೃಹೀತಾನಿ ಶ್ರೋತ್ರಾಧೀನಿ ಕರಣಾನಿ ಪ್ರವರ್ತಂತೆ ರಶನಯ ಇವ ಅಶ್ವಾಹ. ರಶನ ಅದಕ್ಕೆ ಹಗ್ಗ ನಗರ, ಇನ್ನೊಂದು ಕಡಿವಾಣ, ಕಡಿವಾಣ ಲಗಾಮ್, ಕಡಿವಾಣ ಲಗಾಮ್. ಚಂದ. ಮನಃ ಮನಸ್ಸು ಸಂಕಲ್ಪ ವಿಕಲ್ಪಾದಿ ಮನಃ, ಸಂಕಲ್ಪ ವಿಕಲ್ಪಗಳಿಂದ ಕೂಡಿದ ಮನಸ್ಸು. ಇನ್ಫ್ಯಾಕ್ಟ್ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವುಗಳ ಡೆಫಿನೇಷನ್ ಕೊಡಬೇಕಾದ್ರೆ ನಾವಲ್ಲಿ ಹೇಳಿರ್ತೀವಿ ಏನಂತ ಹೇಳ್ತೀವಿ. ಮನಸ್ಸು ಅಂದರೆ ಏನು? ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಬುದ್ಧಿ ಅಂದ್ರೇನು? ನಿಶ್ಚಯಾತ್ಮಿಕ ಬುದ್ಧಿ. ನಿಶ್ಚಯಾತ್ಮಿಕ ಬುದ್ಧಿ. ನಾ ಹೋದ್ನೋ ಇಲ್ಲೋ, ಹೋಗ್ಬೇಕಾಗಿತ್ತು ಹೋಗ್ಬಾರ್ದಾಗಿತ್ತು, ಕೊಟ್ಟನ ಇಲ್ಲ ಕೊಟ್ಟಿನ, ಯಾವಾಗ ಕೊಟ್ಟೆ ಎಷ್ಟು ಕೊಟ್ಟೆ, ಪೂರ್ತಿಯಾಗಿ ಕೊಟ್ಟನ ಕೊಡಲಿಲ್ವಾ. ಇವಾಗ ಅಂತಃಕರಣದ ಹೆಸರೇನು? ಮನಸ್ಸು. ಅಯ್ಯ 10 ರೂಪಾಯಿ ಕೊಡಬೇಕಾಯ್ತು, ಕೊಟ್ಟಿದ್ದೀನಿ. ಇವಾಗೇನು? ನಿಶ್ಚಯಾತ್ಮಿಕ ಬುದ್ಧಿ. ಸಂಶಯಾತ್ಮಿಕ ಮನಃ, ವಿಕಲ್ಪಾತ್ಮಕ ಮನಃ, ಸಂದೇಹ್ಯಮಾನ ಮನಃ. ಸಂದೇಹ ಪಡ್ತದೆ, ಸಂಶಯ ಪಡ್ತದೆ, ಭಾವನಾ ಪರವಶವಾಗ್ತದೆ, ಇದಷ್ಟು ಮನಸ್ಸು. ನಿಶ್ಚಯ ಮಾಡ್ತದೆ ಬುದ್ಧಿ. ಬುದ್ಧಿ ಬಿಟ್ಟುಬಿಡ್ರ ಆಚೆಗೆ. ಮನಃ ಸಂಕಲ್ಪ ವಿಕಲ್ಪಾದಿ ಲಕ್ಷಣಂ. ಹೌದಾ? ಈಗ ಸಂಕಲ್ಪ ವಿಕಲ್ಪಾತ್ಮಕವಾದಂಥ ಈ ಮನಸ್ಸು, ಇದಕ್ಕೂ ಈ ಶರೀರ ಎನ್ನುವ ರಕ್ತಕ್ಕೂ ಏನು ಸಂಬಂಧ? ಈ ಮನಸ್ಸು ಈ ಶರೀರವನ್ನು ಆತ್ಮನಿಗೆ ಕಟ್ಟಿ ಹಾಕ್ತದೆ. ಆಗಲೇ ಆತ್ಮ ಆತ್ಮ ಅಂತ ಓದಿದ್ರು, ಜೀವಾತ್ಮ ಅವನು ಯಾರವನು? ಭೋಕ್ತ ಆತ್ಮ. ಆ ಭೋಕ್ತ ಆತ್ಮನನ್ನು ಮತ್ತು ಈ ಶರೀರವನ್ನು ಎರಡನ್ನೂ ಕಟ್ಟಿ ಹಾಕಿದ್ದು ಯಾವುದು ಅಂದರೆ ಈ ಮನಸ್ಸು. ಆದ್ದರಿಂದ ಮನಸ್ಸು ಇದು ಹಗ್ಗ, ಪ್ರಗ್ರಹಂ ಅದೇ ಕಡಿವಾಣ, ರಶನ. ಹಾಂ, ಪ್ರಗ್ರಹ ಅಂದರೆ ಹಗ್ಗ, ರಶನ ಅಂದರೆ ಕಡಿವಾಣ, ಲಗಾಮ್ ರಸ್ಸಿ ವೈತು ಬಾತ. ರಸ್ಸಿ ಏವಂಚ ವಿದ್ಧಿ ಏವಚ ವಿದ್ಧಿ, ಅದನ್ನು ನೀ ತಿಳ್ಕೊ. ಮನಸ್ಸಾಹಿ ಪ್ರಗೃಹೀತಾನೆ, ಮನಸ್ಸೆನ್ನುವ ಹಗ್ಗದಿಂದ ಕಟ್ಟಲ್ಪಟ್ಟಾಗ ಶ್ರೋತ್ರಾದೀನಿಕರಣಾನೆ ಕಣ್ಣು ಕಿವಿ ಮೂಗು ನಾಲಿಗೆ ಜ್ಞಾನೇಂದ್ರಿಯಗಳು ಪ್ರವರ್ತಂತೆ. ಕಥಂ ಪ್ರವರ್ತಂತೆ? ಅವು ತೊಡಗುತ್ತವೆ. ಹೇಗೆ ತೊಡಗುತ್ತವೆ? ರಸನಾಯ ಇವ ಅಶ್ವಾಹ, ಇಂದ್ರಿಯಗಳಿಂದ ಕಟ್ಟಲ್ಪಟ್ಟಂತಹ ಆ ಅಶ್ವಗಳಿಂದ ಕಟ್ಟಲ್ಪಟ್ಟ ರಥ ಹೇಗಿದೆಯೋ, ರಥವು ಹೇಗೆ ಅಶ್ವಗಳಿಂದ ಕಟ್ಟಲ್ಪಟ್ಟಂಥದ್ದಾಗಿದೆಯೋ, ಹಾಗೆ ಇಲ್ಲಿ ಇಂದ್ರಿಯಗಳಿಂದ ಈ ರಥವು ಹೋಗ್ತದೆ. ಬುದ್ಧಿ ನಿಶ್ಚಯ ಮಾಡ್ತದೆ, ಮನಸ್ಸೆನ್ನುವ ಹಗ್ಗ ಕೆಲಸ ಮಾಡ್ತದೆ. ಅಂದರೆ ಮನಸ್ಸನ್ನು ಬುದ್ಧಿ ತನ್ನ ಕೈಯಾಗಿ ತಗೋತದೆ. ಇಲ್ಲ, ಐದಾರು ವಸ್ತುಗಳನ್ನು ಇಟ್ಟು ನಾವು ಆ ಸಂಪಿಗೆ ಹೂ ತೊಗೊಂಡು ಬಾ ಅಂತ ಹೇಳಿದ್ರೆ, ಇಷ್ಟು ಹೂಗಳವಲ್ಲಪ್ಪ ಅಂತ ಏನು ಪ್ರಥಮ ಯೋಚನೆ ಬರ್ತದೆ, ಅದು ಮನಸ್ಸು. ಇದರ ಸಂಪಿಗೆನೆ ತಗೊಂಡು ಬಾ ಅಂತ ಹೇಳಿದಾರಲ್ಲ ಅಂದ್ರೆ ಸಂಪಿಗೆ ಹುಡುಕ್ಲಿಕ್ಕೆ ಹೋಗ್ತಾರೆ, ಅದು ಬುದ್ಧಿ. ಅದ್ರ ಕಡೆಗೆ ನಮ್ಮನ್ನು ತೊಡಗಿಸ್ತದಲ್ಲ, ಅದು ತೊಡಗಿಸ್ತದಲ್ವೋ, ಅದು ಹಗ್ಗ. ಅದು ಎಳೆಯಲ್ಪಡುತ್ತದೆ ಇಂದ್ರಿಯಗಳಿಂದ, ಅದು ಎಳೆಯಲ್ಪಡುತ್ತದೆ. ನಾನು ಹೋಗಿ ಕಣ್ಣುಗಳನ್ನು ತೆರೆದು ಆ ಸಂಪಿಗೆ ಹೂವನ್ನು ಗುರುತಿಸ್ತೆ. ಬುದ್ಧಿ ಹೇಳ್ತದೆ ಇದೇ ಸಂಪಿಗೆ ಹೂವು, ನಿಶ್ಚಯ ಆಯಿತು, ಅದನ್ನು ತಗೋತೀನಿ. ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅದು ಈ ಹಗ್ಗ. ಹೌದೋ, ರಶನ ಏವಚ ವಿದ್ಧಿ, ಮನಸಾಹಿ ಪ್ರಗೃಹೀತಾನೆ, ಮನಸ್ಸಿನಿಂದ ಕಟ್ಟಲ್ಪಟ್ಟಂತಹದ್ದಿದು ಶ್ರೋತ್ರಾದೀನಿ ಕರ್ಣಾನೆ, ಈ ಎಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳು ಪ್ರವರ್ತಂತೆ, ಪ್ರವೃತ್ತವಾಗ್ತವೆ. ಕಥಂ ಪ್ರವರ್ತಂತೆ? ರಶನಯ ಇವ ಅಶ್ವಾಹ, ಕಡಿವಾಣದಿಂದ ಕುದುರೆಗಳನ್ನು ತಗೊಂಡು ಹೋದಂತೆ ಇವು ತಗೊಂಡು ಹೋಗ್ತವೆ. ಭಾಷೆ 89. ಇಂದ್ರಿಯಾಣಿ ಚಕ್ಷುರಾದೀನಿ ಹಯಾನ್ ಆಹುಹು ರಥಕಲ್ಪನಾ ಕುಶಲಾಹ. ರಥ ಕಲ್ಪನಾ ಕುಶಲಾಹ, ರಥದ ಬಗ್ಗೆ ಎಕ್ಸ್ಪರ್ಸಿ ಇದ್ದವರು, ರಥದ ಸ್ಪೆಷಾಲಿಟಿ ಇದ್ದವರು, ರಥ ಎನ್ನುವ ವಿಷಯದಲ್ಲಿ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿ ತಿಳಿದವರು. ಕುಶಲಾಹ, ಹುಬ್ಬಳ್ಳಿಯವರು ಕೃಷ್ಣ ಮೇಸ್ತ್ರಿ ಅಂತಿದ್ದ, ಕುಶಲಾಹ. ಅವನು ಆವಾಗೆಲ್ಲ ಇಷ್ಟು ವಾಹನ ಇದ್ದಿದ್ದಿಲ್ಲ. ನಾನು ಭಾಳ ಅಂದರೆ ಈಗೊಂದು 30 ವರ್ಷ ಹಿಂದಿನ ಮಾತಾಡೋದು, ಇಷ್ಟು ವಾಹನಗಳು ಇದ್ದಿದ್ದಿಲ್ಲ, ಎಲ್ಲೋ ಕೇವಲ ಕೆಲವು ವಾಹನ ಮಾತಾಡ್ತಿದ್ದೆ. ಆ ಗುಕ್ಕೂರು ರೋಡ್ನಲ್ಲಿ ಗ್ಯಾರೇಜ್ನಲ್ಲಿ ಅವನು ಕೂತ್ಕೋತಿದ್ದ. ಅವನ ಕೆಲಸ ಅಷ್ಟೇ, ಬೆಳಗ್ಗೆ 9 ಗಂಟೆ ಬಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು, ಕಬ್ಬಿಣ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರು ಮಾಡ್ತಿರ್ತ. ಅಲ್ಲಿ ದೂರ KEC ಹತ್ರ ವಾಹನ ಬರ್ತಾಯಿದ್ರೆ ಅವನು ಇಲ್ಲಿ ಕೂತ್ಕೊಂಡು ಹೇಳೋನು, ಅಲ್ಲಿ ಸ್ಟಾರ್ಟರ್ ಬೋಲ್ಟ್ ನಟ್ ಲೂಸ್ ಆಗೈತೆ ನೋಡ್ರಿ, ಇಲ್ಲಿ ಕೂತ್ಕೊಂಡು ಹೇಳೋ, ಅದೇ ಇಂಜಿನ್ ಕೆಲಸಕ್ಕೆ ಬಂದದ್ದು ನೋಡ್ರಿ, ಇಲ್ಲಿ ಕೂತ್ಕೊಂಡು ಹೇಳೋ. ಕೃಷ್ಣ ಮೇಸ್ತ್ರಿ ಅಂದರೆ ಇಡೀ ಹುಬ್ಬಳ್ಳಿಗೆ ಪ್ರಸಿದ್ಧ. ಅವನೇ ಚೌಚೌ ಇಂಜಿನ್ ಸೃಷ್ಟಿ ಮಾಡಿದ. ಚೌಚೌ ಅದಕ್ಕೆ ಇನ್ನೊಂದೇನೋ ಹೆಸರಿತ್ತು, ಮರ್ತೋದು ನನಗೆ. ನಾ ಈಗ ಚೌಚೌ ಅಂತ ಕೊಟ್ಟೆ ಅಷ್ಟೇ. ಚೌಚೌ ಇಂಜಿನ್ ಅಂದ್ರೇನು? ಒಂದು ಇಂಜಿನದ ಯಾವುದೋ ಭಾಗ, ಇನ್ನೊಂದು ಇಂಜಿನದ ಯಾವುದೋ ಭಾಗ, ಮತ್ತೊಂದು ಇಂಜಿನದ ಯಾವುದೋ ಭಾಗ, ಆ ಎಲ್ಲ ಇಂಜಿನ್ ಬೇರೆ ಬೇರೆ ಇಂಜಿನ ಬೇರೆ ಬೇರೆ ಭಾಗಗಳನ್ನು ಕೂಡಿಸಿ ಒಂದು ಇಂಜಿನ್ ಮಾಡ್ದ. ಇದು 45-50,000 ರೂಪಾಯಿ ಡೀಸೆಲ್ ಇಂಜಿನ್ ಹೊಸದು ಬರ್ತದೆ ಅಂತ ಅವ 12,000 ರೂಪಾಯಿ ಕೊಡಿಸ್ ಮಾಡ್ದ. ಅದಕ್ಕೆ ಅವನು ರಾ ಮಟೀರಿಯಲ್ ತರ್ತಿದ್ದ ಅಂತಂದರೆ ಬೋಟ್ನೊಳಗಿರೋ ಇಂಜಿನ್ ಎಲ್ಲ ರಾ ಮಟೀರಿಯಲ್ ತರ್ತಿದ್ದ, ತಂದು ಎಲ್ಲ ಸೇರಿಸಿ ಇಂಜಿನ್ ಮಾಡೋಕೆ ಕೊಡ್ತಿದ್ದ. ಚೌಚೌ ಅಂತ ನಾನು ಹೇಳಿದೆ, ಬೇರೆ ಇನ್ನೊಂದು ಏನೋ ಹೆಸರು ಕೊಟ್ಟಿದ್ದ. ಹಾಂ, ಇಂಥ ಅಂದರೆ ಇವ್ರು ಯಾರಿವರು? ರಥಕುಶಲ. ನಾನು ಹೇಳಲಿಕ್ಕೆ ಕಾರಣ ರಥಕುಶಲ, ಅದಕ್ಕೆ ಅವ್ರು ಹೇಳ್ತಾರೆ ಈ ರಥಕಲ್ಪನಾ ಕುಶಲ. ಇದು ಸಬ್ಜೆಕ್ಟ್ ಬೈ ಇಂಡಿಪೆಂಡೆನ್ಸ್ ಆಫ್ ಬೈ ಇಟ್ ಸೆಲ್ಫ್, ಅದೊಂದು ಸ್ವತಂತ್ರವಾದ ಒಂದು ವಿಷಯ, ಅದರೊಳಗೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಹಾಗೆ ಈ ರಥದ ಎಕ್ಸ್ಪರ್ಟ್ ಇದ್ದಾರಲ್ಲ ಅಂದರೆ ಜ್ಞಾನಿಗಳು, ಸಾಧಕರು. ಅವ್ರು ಏನು ಹೇಳ್ತಾರೆ ಅಂತಂದರೆ ಚಕ್ಷುರಾದೀನಿ ಇಂದ್ರಿಯಾಣಿ ಹಯಾನ್ ಆಹು, ಇವು ಕುದುರೆಗಳು ನೋಡಪ್ಪ. ಸಾರಥಿ ಏನೋ ಇರ್ತಾನೆ, ಅವನದು ಕಡಿವಾಣಗಳು ಇವೆ, ಏನು ಮಾಡುತ್ತೋ ತನ್ನಗೆ ತಾನೇ ಹಾಕೋಬೇಕು ಕಡಿವಾಣ. ಆ ಸಾರಥಿ ತನ್ನ ಕಡಿವಾಣಗಳನ್ನು ಲಭ್ಯವಿದ್ದ ಕುದುರೆಗಳಿಗೆ ಕಟ್ತಾನೆ, ಆ ಕುದುರೆಗಳನ್ನು ನಡೆಸ್ತಾನೆ, ಆ ಕುದುರೆಗಳು ರಥವನ್ನು ಎಳಿತವೆ. ಅಪ್ರತ್ಯಕ್ಷವಾಗಿ ಸಾರಥಿಯು ರಥವನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳ್ತೀವಿ, ಪ್ರತ್ಯಕ್ಷವಾಗಿ ಸಾರಥಿ ಬರೀ ಕಡಿವಾಣವನ್ನು ಹಿಡ್ಕೊಂಡಿದ್ದಾನೆ. ಇಲ್ಲಿ ಕೂಡ ಹಂಗೆ ತಾನೇ, ನಮ್ಮ ಡ್ರೈವರ್ ಕರ್ಕೊಂಬಂದಾರಿ, ಡ್ರೈವರ್ ಏನು ಮಾಡ್ಯಾನೆ, ಆ ಕಾರನ್ನ ಅಲ್ಲಿಂದ ಎತ್ಕೊಂಡಿಲ್ಲ ತಂದಿಟ್ಟಾನೆ. ಡ್ರೈವರ್ ಏನು ಮಾಡ, ಸ್ಟಿಯರಿಂಗ್ ಹಿಡ್ದಾನೆ ಡ್ರೈವರು, ಸ್ಟಿಯರಿಂಗ್ ಹಿಡ್ದಾನೆ. ಅದು ನಾವು ಬಳಕೆಯಲ್ಲಿ ಏನು ಹೇಳ್ತೀವಿ, ಕಾರನ್ನು ತಗೊಂಡು ಬಂದ. ಹಾಗೆ ಇಲ್ಲಿ ಕೂಡ ಕಾರನ್ನು ನಿಜವಾಗಿಯೂ, ಈ ರಥವನ್ನು ನಿಜವಾಗಿಯೂ ಎಳೆದುಕೊಂಡು ಹೋಗೋದು ಯಾವುದು ಅಂತಂದರೆ ಕುದುರೆ. ಕುದುರೆ ತಾವಾಗಿನೇ ಎಳ್ಕೊಂಡು ಹೋಗೋದಿಲ್ಲ, ಆ ಕುದುರೆಗಳಿಗೆ ಕಡಿವಾಣ ಹಾಕಿ ಒಬ್ಬನ ಸಾರಥಿ ಏನು ಮಾಡ್ತಾನೆ, ಇಂತಲ್ಲಿ ಹೋಗು ಇಂತಲ್ಲಿ ಹೋಗು ಅಂತ ಜಗ್ಗಿ ಹಿಡಿತಾನೆ. ಆದ್ದರಿಂದ ಕುದುರೆಗಳು ಅಂತ ಏನಿವೆಯೋ, ಹಯಾನ್ ಕುದುರೆಗಳು. ಯಾವ ಕುದುರೆಗಳು? ಚಕ್ಷುರಾದೀನಿ ಇಂದ್ರಿಯಾಣಿ, ಕಣ್ಣು ಕಿವಿ ಮೂಗು ನಾಲಿಗೆ, ಇವು ಇವು ಕುದುರೆಗಳು. ಇವು ಈ ರಥವನ್ನು ತಗೊಂಡು ಹೋಗ್ತಾರೆ. ತೇಷು ಇಂದ್ರಿಯೇಷು ಹಯತ್ವೇನ ಪರಿಕಲ್ಪಿತೇಷು ಗೋಚರಾನ್ ಮಾರ್ಗಾನ್ ರೂಪಾದೀನ್ ವಿಷಯಾನ್ ಆತ್ಮ ಇಂದ್ರಿಯ ಮನೋಯುಕ್ತಂ ಶರೀರ ಇಂದ್ರಿಯ ಮನೋಭಿ ಸಹಿತಂ ಸಂಯುಕ್ತಂ ಆತ್ಮಾನಂ ಭೋಕ್ತಾ ಇತಿ ಸಂಸಾರಿ ಇತಿ ಆಹುಃ ಮನೀಷಿಣಃ ವಿವೇಕಿನಃ. ತೇಷು ಇಂದ್ರಿಯೇಷು, ಆ ಇಂದ್ರಿಯಗಳಲ್ಲಿ ಹಯತ್ವೇನ ಕುದುರೆಯ ಕಲ್ಪನೆ ಮಾಡುವುದರ ಮೂಲಕವಾಗಿ ಗೋಚರಾನ್ ಮಾರ್ಗಾನ್ ಶಬ್ದಸ್ಪರ್ಶ ರೂಪರಸಗಂಧ ವಿಷಯಗಳ ಗೋಚರವಾಗ್ತವೆ. ಇಂದ್ರಿಯಗಳಿಗೆ ಏನು ಗೋಚರ ಆಗ್ತದೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ. ಏನಂತಾರೆ ಅದಕ್ಕೆ ಈಕ್ವೇಶನ್ನು, s² r² g. ಕ್ಯಾ ಜಿ? r² g. s² ಅಂದರೆ ಶಬ್ದ ಸ್ಪರ್ಶ, r² ಅಂದರೆ ರೂಪ ರಸ, ಜಿ ಅಂದರೆ ಗಂಧ. ಯಾವ ಪುಸ್ತಕದಲ್ಲಿ ಬರ್ದಾರೆ ಸ್ವಾಮಿ ಇದನ್ನ? ಈ ಪುಸ್ತಕದಲ್ಲಿ ಬರ್ತಾರೆ. ಅಲ್ಲಿಂದ ಹುಡುಕಿ ಸಿಗುವುದಿಲ್ಲ. s² r² g ಪರಿಕಲ್ಪಿತೇಶು ಗೋಚರಾನ್ ಮಾರ್ಗಾನ್ ರೂಪಾದೀನ್ ವಿಷಯಾನ್. ರೂಪಾದಿ ಹಾಕಿದ್ರೆ ರೂಪ ಎಟ್ಸೆಟ್ರಾ ಅಂದರೆ ಏನಾಗ್ತದ್ರೊಳಗೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಆ ವಿಷಯಗಳು ಎಲ್ಲಿವೆಯೋ ಆ ವಿಷಯಗಳ ಕಡೆಗೆ ಈ ಕುದುರೆಗಳು ಹೋಗ್ತವೆ. ಈ ಐದು ಕುದುರೆಗಳು ಯಾಕಡೆ ಹೋಗ್ತವೆ ಅಂತಂದರೆ ಆ ವಿಷಯಗಳು ಎಲ್ಲಿವೆಯೋ ಅಲ್ಲಿ ಹೋಗ್ತವೆ. ಈ ಐದು ಕುದುರೆಗಳಿಗೆ ರಥವನ್ನು ಕಟ್ಟಿದ್ರಿಂದಾಗಿ ರಥ ಎಲ್ಲಿ ಹೋಗ್ತದೆ? ರಥವು ಅಲ್ಲೇ ಹೋಗ್ತದೆ. ಎಲ್ಲಿ ವಿಷಯಗಳಿಗೋ ಅಲ್ಲಿ ಹೋಗ್ತದೆ. ಆ ಪ್ರಕಾರ ಇವೆಲ್ಲವುಗಳ ಜೊತೆ ಒಬ್ಬ ಇದ್ದಾನೆ. ಇದಾಯ್ತಲ್ಲ, ಪಂಚಜ್ಞಾನೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳ ವಿಷಯಗಳು, ಪಂಚಜ್ಞಾನೇಂದ್ರಿಯಗಳನ್ನು ನಾವು ಕುದುರೆ ಅಂತ ಕರಿತೀವಿ. ಅವಕ್ಕೆ ಕಡಿವಾಣ ಇಟ್ಕೊಂಡಿದ್ದಾನೆ ಸಾರಥಿ, ಆ ಕಡಿವಾಣ ಹಗ್ಗದಿಂದ ಕಟ್ಟಿ ಹಾಕಿದ್ದಾನೆ. ಆ ಮೂಲಕವಾಗಿ ಅವು ವಿಷಯಗಳ ಕಡೆ ಹೋಗ್ತವೆ, ರಥವು ಆ ಕಡೆ ಹೋಗ್ತದೆ. ಇಲ್ಲಿಯವರೆಗೂ ಎಲ್ಲವೂ ಲೆಕ್ಕಬದ್ಧವಾಗಿದೆ, ಒಂದು ಯಂತ್ರ ಇದ್ದ ಹಾಗಿದೆ. ಇದಷ್ಟು ಒಂದು ಯಂತ್ರ ಇದ್ದ ಹಾಗೆ. ಆದರೆ ಯಂತ್ರ ಜಡ, ಯಂತ್ರ ಜಡ. ಆ ಯಂತ್ರಕ್ಕೆ ಒಂದು ಎನರ್ಜಿ ಕೊಡದೊರತು ಅದು ಜಡ. ಆ ಎನರ್ಜಿ ಕೊಟ್ಟಾಗ ಮಾತ್ರ ಯಂತ್ರ ಚೇತನವಾಗ್ತದೆ. ಡಗ್ ಡಗ್ ಡಗ್ ಡಗ್ ಡಗ್ ಡಗ್ ಡಗ್ ಡಗ್ ಯಾವಾಗ ಶುರು ಮಾಡ್ತಾರೋ ಅದನ್ನು ಚೇತನ ಕೊಡಬೇಕು. ಇಲ್ಲಿ ಚೇತನ ಕೊಡೋರು ಯಾರು ನೋಡ್ರಿ, ಎಷ್ಟು ಸುಂದರವಾಗಿದೆ. ಇದ್ದಾನೆ ಆತ್ಮ, ಇಂದ್ರಿಯ, ಮನಃ ಯುಕ್ತಂ ಶರೀರ ಇಂದ್ರಿಯ ಮನೋಭಿ ಸಹಿತಂ ಸಂಯುಕ್ತಂ ಆತ್ಮಾನಂ ಭೋಕ್ತ. ಯಾರಿವನು ಭೋಕ್ತ? ಯಾರವನು ಭೋಕ್ತ? ಸಂಸಾರಿ ಭೋಕ್ತ, ಸಂಸಾರಿ ಅನಿಸಿಕೊಂಡಿರುವಂತಹ ಭೋಕ್ತ. ಯಾರವನು ಭೋಕ್ತ? ಅವನು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಶರೀರ, ಪ್ರಾಣ, ಇಂದ್ರಿಯ ಇವುಗಳೆಲ್ಲದರಲ್ಲಿ ಅಭಿಮಾನವನ್ನು ಹೊಂದಿ ಕೂಡಿದವನು. ಅವನೇ ತಲೆ ಕೆಟ್ಟಿತ್ತು. ಇದರೊಳಗೆ ಯಾಕೆ ಅಭಿಮಾನ ಹೊಂದಬೇಕಾಗಿತ್ತು? ಯಾವಾಗಿನಿಂದ ಹಿಂಗಾದವ? ಯಾವಾಗಿನಿಂದ ಆದ? ನೀವು ಕೊಡ್ರಿ ಇಂಟೆಲಿಜೆಂಟ್ ಉತ್ತರ ಕೊಡ್ರಿ. ಹಾಂ, ಏನು? ಅನಾದಿ, ಅನಾದಿ ಕಾಲದಿಂದ. ಸಂಸಾರಿ ಆಗಿದ್ದಕ್ಕನೆ, ಅವುಗಳಲ್ಲಿ ಹೋಗಿ ಅಭಿಮಾನ ಪಟ್ಟದ್ದಕ್ಕನೆ ಅವನು ದುಃಖಿಯಾಗಿದ್ದಾನೆ. ಸಂಸಾರೀತಿ ಆಹುಹು ಅಂತ ಯಾರು ಹೇಳಿದ್ದಾರೆ? ವಿವೇಕಿನಃ. ಹಾಂ, ಜ್ಞಾನಿಗಳು, ಜ್ಞಾನಿಗಳು, ಶಾಸ್ತ್ರಜ್ಞರು, ಮುಕ್ತಿಯನ್ನು ಕಂಡವರು, ಮೋಕ್ಷವನ್ನು ಪಡೆದವರು ಜ್ಞಾನಿಗಳು. ಮನೀಷಿನ ಆತ್ಮ ಮನನ ಮಾಡಿದವರು. ತತ್ಚಿಂತನಂ, ತತ್ಕಥನಂ, ತತ್ ಪ್ರಬೋಧನಂ ಅನ್ನುವುದೇ ಜೀವನದ ಒಂದು ತಪಸ್ಸು ಅಂದುಕೊಂಡವರು. ಅವರ ಅನುಭವ ವಾಕ್ಯ ಇದು. ಅವರು ತಮ್ಮ ಅನುಭವದಿಂದ ಈ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಆತ್ಮಾನಂ ಭೋಕ್ತ ಇವ, ಭೋಕ್ತ ಅನಿಸ್ಕೋತಾನಪ್ಪ. ಈ ಭೋಕ್ತಾನ ಕಾರಣ, ಈ ಭೋಕ್ತ ಅಂತ ಅನಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ, ಅವನು ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯ ಇವೆಲ್ಲವುಗಳಲ್ಲಿ ನಾನು ನಾನು ನಾನು ನಾನು ನಾನು ಅಂತ ಅಭಿಮಾನ ಪಟ್ಟಾನೆ. ಈ ಅಭಿಮಾನ ಪಟ್ಟ ಬುದ್ಧಿ ಅಭಿಮಾನ ಪಟ್ಟಿಲ್ಲ, ಮನಸ್ಸು ಅಭಿಮಾನ ಪಟ್ಟಿಲ್ಲ, ಹಗ್ಗ ಕಡಿವಾಣ ಅಭಿಮಾನ ಪಟ್ಟಿಲ್ಲ. ಅವು ಯಾವ, ಅವು ತಮ್ಮ ತಮ್ಮ ಕೆಲಸ ಕರೆಕ್ಟಾಗಿ ಮಾಡ್ತಾ ಇವೆ ಅಷ್ಟೇ. ಅವು ಇಂದ್ರಿಯಗಳು ಅಭಿಮಾನ ಪಟ್ಟಿಲ್ಲ, ಶರೀರ ಅಭಿಮಾನ ಪಟ್ಟಿಲ್ಲ, ಇವು ಎಲ್ಲವುಗಳಲ್ಲಿ ಅವನು ಅಭಿಮಾನ ಪಟ್ಟನೊಬ್ಬನು ಸಂಸಾರಿ. ಮತ್ತೆ ನೀವು ಟ್ರೇಸ್ ಮಾಡ್ರಿ ಈಗ, ಯಾಕೆಂದ್ರೆ ಸಬ್ಜೆಕ್ಟ್ ಮುಗಿಸ್ಬಿಡ್ಬೇಕು. ಅವನು ಯಾಕೆ ಮೂರ್ಖ ಅಭಿಮಾನ ಪಡ್ಲಿಕ್ಕೆ ಹೋದ? ಯಂತ್ರ ತನ್ನ ಪಾಡಿ ನಡೆದದ ನಡ್ಕೊಂಡು ಈ ಕೆಲವು ಮಂದಿ ಕಾರಣ ಕೂಡ್ತಾರೆ ಹೊಸ್ದಾಗ ಹೊಸ್ದಾಗಿ. ಅವನು ಡ್ರೈವರ್ ಸ್ಟೀರಿಂಗ್ ಹಿಂಗೆ ಮಾಡ್ಕೊ, ಇವ್ರು ಹಿಂಗ್ ಹೊಳ್ಳೋ ಕಾರು ಹೊಳ್ತದೆ, ನೀ ಯಾಕೆ ಹಿಂಗ್ ಮಾಡ್ತಿದ್ದ? ಅವರ ಹೆಸರು ಮರೆತುಬಿಟ್ಟೆ, ಮೊನ್ನೆ ಮೊನ್ನೆವರೆಗೂ ನೆನಪಿತ್ತು. ಕೆ ಎಸ್ ಆರ್ ಟಿ ಸಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಿದ್ರು ಬಳ್ಳಾರಿಯೊಳಗೆ. ಅವ್ರು ಒಂದು ದಿವಸ ಮನೆಗೆ ಭಿಕ್ಷಾ ಕರೆದಿದ್ರು. ನಾನಂದೆ, ನೋಡ್ರಿ ನಿಮ್ಮ ಮನೆ ಭಾಳ ದೂರ ಆಗ್ತದೆ, ನಡ್ಕೊಂಡ್ಬರ್ಲಿ ನಿಮ್ಮ ಕಡೆಯಿಂದ ಆಗೋದಿಲ್ಲ, ನೀವು ಕರ್ಕೊಂಡು ಹೋಗ್ಬೇಕು. ಓ, ಮರಾಠಿ ಮಾತಾಡ್ತಿದ್ರು, ಬರ್ತೀನಿ ಕರ್ಕೊಂಡು ಹೋಗ್ತೀನಿ. ಅವರೊಂದು ಅಯ್ಯಪ್ಪ ಸ್ವಾಮಿ ರಿಕ್ಷಾ, ಓ ಅಯ್ಯಪ್ಪ ರಿಕ್ಷಾ ಅಂತ ಕರೀತೇವೆ ನಾವು ಬಳ್ಳಾರಿಯೊಳಗೆ. ಅವ್ರ ರಿಕ್ಷಾ ಏನೋ ಅಯ್ಯಪ್ಪ, ಯಾಕಂದರೆ ಹಿಂಗೆ ಹಿಡ್ಕೊಂಡು ಕೊಡ್ಬೇಕು, ಹಿಂಗೆ ಕಾಲು ಹಿಂಗೆ ಹಿಡ್ಕೊಂಡು ಕೊಡ್ಬೇಕು. ಅವ ಅಯ್ಯಪ್ಪ ಹಿಂಗೆ ಹಾಕಿ ಕಟ್ಕೊಂಡಿರ್ತಾನೋ ಅಯ್ಯಪ್ಪ, ಅದಕ್ಕೆ ಅಯ್ಯಪ್ಪ ರಿಕ್ಷಾ ಅಂತ ಇದೆ. ಆದರೆ ಅದನ್ನ ತೊಗೊಂಡು ಬಂದ್ರಪ್ಪ, ಅವರೇ ಒಂದು ಮುಕ್ಕಾಲಷ್ಟು ದಪ್ಪಿದ್ದಾರು, ನಾನು ತೆಳ್ಳಿಗಿದ್ದೆ ಬಿಡ್ ನಡೀತು. ಸೊ ಅವರು ಕೂತ್ಕೊಂಡು ಸಂಜೆ ಇಲ್ಲಿ ಕೂಡ್ರಿ, ಜಾಗನೇ ಇಲ್ಲಲ್ಲಿ, ಇಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ. ನಾನು ನೀವು ಮೊದಲು ಇಳಿರಿ, ನಾನು ಕೂಡ್ತೀನಿ, ಆಮೇಲೆ ನೀವು ಕೂತ್ಕೊಳ್ಳಿ. ಅವ್ರು ಇಳಿದ್ರು, ನಾನು ಕೂತ್ಕೊಂಡೆ, ಅವ್ರು ಕೂತ್ಕೊಂಡ್ರು, ಗಾಡಿ ಹೊಂಟು. ಅಲ್ಲ ಬ್ರಿಡ್ಜ್ ಇದೆ ನೋಡು, ಗಾಂಧಿನಗರಕ್ಕೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್, ಆ ಬ್ರಿಡ್ಜ್ ಹತ್ರ ಬಂದ್ಕೊಳ್ಳಿ, ಭಾರಿ ಸ್ಲೋಪ್ ಇದೆ ಬ್ರಿಡ್ಜ್ ಅದು. ಆ ಬ್ರಿಡ್ಜ್ ಬಂದ್ಕೊಳ್ಳಿ ಏನು ಮಾಡಿದೆ, ಅವನ ಸೀಟ್, ರಿಕ್ಷಾನ ಸೀಟ್ ಇರ್ತಾವಲ್ಲ, ಆ ಸೀಟ್ ಹಿಂಗೆ ಹಿಡಿದು ಜಗ್ಗಿ, ಏ ಏ ನಿಧಾನ ಹೋಗೋ, ಏ ನಿಧಾನ ಹೋಗೋ ಅಂಥೇಳಿ ಏನು ಜಗ್ಲಿಕ್ಕೆ ಸೀಟ್. ನಾ ಹಿಂಗೆ ಹಿಂಗೆ ನೋಡಿಕತ್ತೆ, ಸೀಟ್ ಯಾಕೆ ಜಗ್ತಾರೆ ಇವರು, ಈಗ ಸೀಟ್ ಜಗ್ಗಿದ್ರು ಅದು ಏನು ಸ್ಲೋ ಆಗ್ತದೆ. ಹಂಗೆ ಕೆಲವು ಮಂದಿ ಅಸೋಸಿಯೇಟ್ ಆಗಿಬಿಡ್ತಾರೆ. ಸೊ ಒಂದು ಘಟನೆ ನಾನು ಹೇಳಿದೆ, ಇಂಥ ದಿವಸದ ಆಯಿತು ಅಂತೇಳಿ. ಆದರೆ ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಇವನು ಅಸೋಸಿಯೇಟ್ ಆಗಿಬಿಟ್ಟಿದ್ದಾನಲ್ಲ, ಇವನು ಅಭಿಮಾನಗೊಂಡು ಬಿಟ್ಟಿದ್ದಾನಲ್ಲ, ಇವುಗಳಲ್ಲಿ ತಾದಾತ್ಮ್ಯ ಕೊಟ್ಟುಬಿಟ್ಟಿದ್ದಾನಲ್ಲ, ಯಾವತ್ತಿನಿಂದ ಅನಾದಿ, ಎಂದಿನಿಂದ ಅಜ್ಞಾನ ಇದೆಯೋ ಅಂದಿನಿಂದ ತಾದಾತ್ಮ್ಯ. ನಾವು ನಿವೃತ್ತವಾಗುವ ಮಾರ್ಗವನ್ನು ಹುಡುಕಬೇಕೇ ವಿನಃ ಅದಕ್ಕೆ ಬೇರೆ ಇನ್ನೊಂದೇನು ದಾರಿನೇ ಇಲ್ಲ. ಅದಕ್ಕೆ ಅಜ್ಞಾನದಿಂದ ನಿವೃತ್ತವಾಗಬೇಕು. ಹಾ, ಅವನು ಭೋಕ್ತ, ಆ ಭೋಕ್ತನ ಬಗ್ಗೆ ಮಾತಾಡಿದ್ದಾರೆ ಅವರಲ್ಲಿ. ಅವನಿಗೆ ಭೋಕ್ತ ಅಂತ ಆತ್ಮ, ಆತ್ಮನಃ ಭೋಕ್ತೃತ್ವ ಅಸ್ತಿ, ಅವನು ಭೋಕ್ತ. ನ ಹಿ ಕೇವಲಸ್ಯ ಆತ್ಮನಃ ಭೋಕ್ತೃತ್ವ ಅಸ್ತಿ. ಅಂಡರ್ಲೈನ್ ಮಾಡಿರೋ ಅದನ್ನು, ಎಂಥ ಬೀಜ ವಾಕ್ಯದ, ಎಷ್ಟು ಚಂದದ ನೋಡ್ರಿ ಆ ವಾಕ್ಯ, ಎಷ್ಟು ಸುಂದರದ ನೋಡ್ರಿ ಅದು. ನ ಹಿ ಕೇವಲಸ್ಯ ಆತ್ಮನಃ, ಕೇವಲ ಆತ್ಮನಿಗೆ ಭೋಕ್ತೃತ್ವನೇ ಇಲ್ಲ. ಇಲ್ಲಿ ತಿಳಿದುಕೊಳ್ಬೇಕಾದ ಸಂಗತಿ ಅಂದ್ರೇನು, ಅಭಿಮಾನಿತ ಆತ್ಮ ಭೋಕ್ತ ಅನಿಸ್ಕೊಳ್ತಾನೆ ವಿನಃ ಕೇವಲ ಆತ್ಮ ಅವ ಎಂದಿಗೂ ಭೋಕ್ತ ಅಲ್ವೇ ಅಲ್ಲ. ಇನ್ ದಿ ಸೆನ್ಸ್, ನೀನು ನಾನು ನಾವೆಲ್ಲರೂ ಇರುವ ಯಾರೂ ಕೂಡ ನಾವು ನಮ್ಮ ಸಹಜತೆಯಿಂದ ನಾವು ಭೋಕ್ತೃ ಸಂಸಾರಿ ಅಲ್ವೇ ಅಲ್ಲ. ನಮಗೊಂದು ಯಂತ್ರ ಲಭ್ಯ ಇದೆ, ಯಂತ್ರ ಕೆಲಸ ಮಾಡ್ತಾ ಇದೆ, ನಮ್ಮ ನಮ್ಮ ನಮ್ಮ ಒಂದು ಕರ್ತವ್ಯ ಆ ಯಂತ್ರ ನೋಡ್ತಾ ಇರುವುದಷ್ಟೇ. ಕರ್ತೃ ಆದರೆ ನಾವು ಭೋಕ್ತೃ ಆಗ್ತೀವಿ, ಕರ್ತ ಆದರೆ ಭೋಕ್ತ ಆಗ್ತೀವಿ. ನಾವು ಕರ್ತ ಅಲ್ವೇ ಅಲ್ಲ, ಕೇವಲ ಆತ್ಮ. ನಚಿಕೇತನಿಗೆ ತಕ್ಷಣ ಇವೆಲ್ಲ ಅರ್ಥ ಆಗೋದಿಲ್ಲ. ಹೆಂಗೆ ನಿಮಗೆ ತಕ್ಷಣ ಏನು ಅರ್ಥ ಆಗಲಿಲ್ಲವೋ ಹಂಗೆ ನಚಿಕೇತನಿಗೂ. ಆದರೆ ಹೇಳಬೇಕಾಗ್ತದೆ ನೋಡಿ, ಕೇವಲಸ್ಯ ಆತ್ಮನಃ ಭೋಕ್ತೃತ್ವ ನ ಬುದ್ಧ್ಯಾದಿ ಉಪಾಧಿಕೃತಮೇವ ತಸ್ಯ ಭೋಕ್ತೃತ್ವ. ಮತ್ತು ಇವನು ಭೋಕ್ತೃ ಅಲ್ಲ ಅಂದರೆ ಇವನು ಭೋಕ್ತೃತ್ವ ಯಾಕೆ ಪ್ರಾಪ್ತಿ ಆಯಿತು? ಈ ಉತ್ತರದ ನೋಡಿ, ಮಾತ್ರ ಇವನು ಆತ್ಮ ಸ್ವಭಾವದಿಂದ ಭೋಕ್ತೃ ಅಲ್ಲದೆ ಹೋದರೂ ಇವನು ಭೋಕ್ತೃ ಯಾಕಾದ? ಉಪಾಧಿಕೃತ, ಹೌದು, ಏನೇನು ಉಪಾಧಿಗಳು? ಬುದ್ಧಿ ಆದಿ, ಆದಿ ಪದಾರ್ಥ ಏನು ಹಾಕ್ತೀರಿ? ಮನಸ್ಸು, ಬುದ್ಧಿ, ಶರೀರ, ಇಂದ್ರಿಯ. ಶರೀರ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ, ಇದು ನಂದು ಕಾಮನ್ ಹೇಳಿಕೆ. ಅವರು ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ನಾನು ಎನ್ನುವ ಅಭಿಮಾನ, ಈ ಅಭಿಮಾನವನ್ನು ಹೊಂದಿದ್ದರಿಂದಾಗಿ ಭೋಕ್ತೃ ಆಗಿದ್ದಾನೆ ವಿನಃ ಆಗಿದ್ದಾನೆ ಅಂದರೆ ಏನಾಗಿದ್ದಾನೆ? ನಾವೆಲ್ಲರೂ ಅವನಿಗೆ ಸಂಸಾರಿ ಅಂತ ಕರೆದ್ವಿ, ಅವರೆಲ್ಲರೂ ನನ್ನನ್ನು ಸಂಸಾರಿ ಅಂತ ಕರೆದ್ರು, ಇವರೆಲ್ಲರೂ ಅವರನ್ನು ಸಂಸಾರಿ ಅಂತ ಕರೆದ್ರು. ಅವರು ಸಂಸಾರಿ ಅಂತ ಏನು ಆಗೇ ಇಲ್ಲ. ಅಯ್ಯೋ, ಮದುವೆ ಹಿಂದಿನ ದಿವಸ ಬ್ರಹ್ಮಚಾರಿ ಅಂತ ಕರೆದವರು ನಾವೇ, ಮದುವೆ ಮರುದಿವಸ ಗೃಹಸ್ಥ ಅಂತ ಕರೆದವರು ನಾವೇ. ಅರ್ಥ ಆಯ್ತೇನು? ಅವು ಎರಡೂ ಆಗಿಲ್ಲ. ಅವು ಎರಡೂ ಆಗಿಲ್ಲ. ಮಕ್ಕಳಾಗದೇ ಇದ್ದಾಗ ಅವನು ತಂದೆ ಅಂತ ಕರೀರಿಲ್ಲ, ಮಕ್ಕಳಾದ ಕೂಡ ಅವನು ತಂದೆ ಅಂತ ಕರೀ. ಇಂಗ್ಲೀಷ್ನೊಳಗೆ ಮಕ್ಕಳ ಆಗಿದ ಮುಂಚೆ ಪೊಟೆನ್ಷಿಯಲ್ ತಂದೆ ಅಂತ ಕರೀ. ಇಲ್ಲ ಇಲ್ಲ, ವ್ಯವಹಾರ ಗುಂಡು ಸುತ್ತದ. ಈ ವ್ಯವಹಾರದಲ್ಲ, ಲೌಕಿಕ ವ್ಯವಹಾರ, ಇದು ಗುಂಡು ಸುತ್ತದ. ಹೆಂಗೆ ರೇಷ್ಮೆ ಹುಳ ತನ್ನದೇ ಆದ ತಂತುವಿನಿಂದ ತನ್ನ ಗುಂಡನ್ನು ತಾನೇ ಸುತ್ತಕೊಳ್ತದೆ, ಅದರೊಳಗೆ ತಾನೇ ಕೂತ್ಕೊಳ್ತದೆ. ಅಯ್ಯೋ, ನಾನು ಬಿಡುಗಡೆ ಮಾಡಿರೋ, ನಾನು ಬಿಡುಗಡೆ ಮಾಡಿರೋ. ಯಾರು ಬಿಡುಗಡೆ ಮಾಡೋರು? ಯಾವ ಕ್ಷಣ ಬಿಡುಗಡೆ ಮಾಡ್ತೀವಿ ಅವಾಗ ಅದು ಸತ್ತ ಹೋಗಿರ್ತದೆ, ಇರುವುದಿಲ್ಲ. ನಾವು ಗುಂಡು ಸುತ್ತಕೊಂಡೇವಿ. ನಮ್ಮದೇ ಆದ ಲೋಕದಿಂದ ನಾವು ಆತ್ಮನಿಗೆ ಯಾವ ಸಂಬಂಧಗಳೂ ಇಲ್ಲ. ನಿರ್ಲಿಪ್ತ ಆತ್ಮ, ಕೈವಲ್ಯ ಆತ್ಮ, ಎಂತ ದೊಡ್ಡ ದೊಡ್ಡ ಶಬ್ದಗಳಿವೆ. ಸುಮ್ಮನೆ ಬಳಸ್ತಾರೆಲ್ಲರು, ಹಿಂದೆ ಮುಂದೆ ಅವುಗಳ ಬಗ್ಗೆ ಏನೂ ತಿಳಿಸಿ ಹೇಳೋದಿಲ್ಲ, ಏನಿಲ್ಲ. ಅಲಿಪ್ತ ಆತ್ಮ, ನಿಷ್ಕಳಂಕ ಆತ್ಮ, ನಿರಂಜನ ಆತ್ಮ. ಅಂಜನ ಅಂದ್ರೆ ಅಂಟು, ನಿಶ್ಚಿತವಾಗಿಯೂ ಅಂಟುಕೊಂಡಿದ್ದಕ್ಕೆ ಇಲ್ಲ. ನಿರ್ಗತ ಅಂಜನ, ನೀ ನಿರ್ಗತ, ಅಂಟನ್ನು ಕಳ್ಕೊಂಡಂತಹ ಆತ್ಮ ಅಂದರೆ ಅಂಟು ರಹಿತ ಆತ್ಮ, ನಿರಂಜನ ಆತ್ಮ. ಜಯ ಅಲಕ್ ನಿರಂಜನ. ಇವು ಅಮೋಘವಾದ ಶಬ್ದಗಳು. ಇವುಗಳನ್ನು ನಾವು ಲೌಕಿಕ ಶಬ್ದಗಳನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಈ ಶಬ್ದ ಹೊರಗೆ ಬಿತ್ತು, ಅದಕ್ಕೆ ಎಲ್ಲ ಪ್ರಕಾರದ ಬ್ಯಾಕ್ಗ್ರೌಂಡನ್ನು ನಾವು ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗ್ತದೆ ಮತ್ತು ಕೇಳುಗನ ಮನಸ್ಸನ್ನು ಸಿದ್ಧಪಡಿಸಬೇಕಾಗ್ತದೆ. ಆವಾಗ ಅದು ಹೊಳೆಯೋ ಚಾನ್ಸ್ ಇದೆ. ಹೊಳಿತದೊಂದು ಗ್ಯಾರಂಟಿ ನಾವು ಹೇಳೋಂಗಿಲ್ಲ, ಕೇಳಿಸ್ತದೆ ಅಂತ ಹೇಳ್ತೇವೆ. ಎಲ್ಲೋ ಕೆಲವರಿಗೆ ತಿಳಿಯಿತು ಅಂತ ಹೇಳ್ತೀವಿ. ಕಶ್ಚಿದ್ಧೀರ ಹೊಳೆಯಿತು ಅಂತ ಹೇಳ್ತೀವಿ. ಎಷ್ಟೋ ಮಂದಿಗೆ ಹೊಳೆದ್ರೂ ಕೂಡ ಅದು ಒಳಗೆ ಇಳಿಯೋಂಗಿಲ್ಲ. ಅದು ಇಳಿದ ಮೇಲೆ ಅಲ್ಲೇ ನಿಂತ್ಕೋಬೇಕಲ್ಲ, ಅದಕ್ಕೆ ಜ್ಞಾನ ನಿಷ್ಠ ಅಂತ ಕರಿತೀವಿ. ಎಷ್ಟು ಹಂತಗಳು ದಾಟಬೇಕು? ಕೇಳಿಸ್ಬೇಕಾ? ಎಷ್ಟೋ ಕೇಳಿಸ್ತಾ, ಆದರೆ ಕೇಳಿಸಿದ್ದೆಲ್ಲ ನಾವು ಕೇಳೋದಿಲ್ಲ. ಎಷ್ಟೋ ಕೇಳಿಸ್ತಾವ ನೋಡ್ರಿ, ಅದಕ್ಕಾಗಿ ಕಾ ಅಂತೀವಿ. ಎಷ್ಟೋ ಕೇಳಿಸ್ತಾವ ನಮಗೆ, ಕೇಳಿಸಿದ್ದೆಲ್ಲ ನಾವು ಕೇಳೋಂಗಿಲ್ಲ. ನಮಗೇನು ಕೇಳಬೇಕು ಅದನ್ನ ಕೇಳ್ತೀವಿ. ಹೌದಾ? ಆದ್ರೆ ನಮಗೆ ಈ ಶಾಸ್ತ್ರ ಕೇಳಿಸ್ಬೇಕು. ಶಾಸ್ತ್ರ ಕೇಳಿಸ್ ಆ ಶಾಸ್ತ್ರ ಶಾಸ್ತ್ರ ಕೇಳಿಸ್ತದ, ನಾ ಹೋಗಿ ಅಂದ್ರೆ ಕೇಳಬೇಕು. ನಾ ಹೋಗಿ ಅಂತಂದ್ರೆ ಕೇಳೋದಿಲ್ಲ, ಅದು ಬರೀ ಕೇಳಿಸಿರ್ತದೆ. ಅರ್ಥ ಮಾಡಿಕೊಡ್ರಿ ವ್ಯತ್ಯಾಸ. ನಾ ಹೋಗಿ ನನ್ನ ಮನಸ್ಸು ಬುದ್ಧಿಗಳನ್ನು ತೊಡಗಿಸೋದಿಲ್ಲವೋ ಅಲ್ಲಿವರೆಗೂ ಬರೀ ಕೇಳಿಸಿರ್ತದೆ. ಅದಕ್ಕೆ ಇಂಗ್ಲೀಷ್ನೊಳಗೆ ಎರಡು ಶಬ್ದವ, ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್. ಹಿಯರಿಂಗ್ ಅಂದರೆ ಇನ್ ಜನರಲ್ ಕೇಳಿಸ್ತದೆ. ಯು ಹಿಯರ್ ಸೋ ಮೆನಿ ಥಿಂಗ್ಸ್. ಲಿಸ್ನಿಂಗ್ ಅಂದರೆ ನಿನಗೇನು ಬೇಕೋ ಅದನ್ನೇ ಕೇಳ್ತೀಯ. ಎಷ್ಟು ಕೆಲವು ಮಂದಿ ಕೇಳಿಸ್ತದೆ. ಕೆಲವು ಮಂದಿ ಕೇಳ್ತಾರೆ, ಕೇಳಿದವರಿಗೆಲ್ಲ ಅರ್ಥ ಆಗೋದಿಲ್ಲ. ಏಕೆ ಕೇಳಿದವರಿಗೆಲ್ಲ ಅವ್ರು ಏನೇನು ಎಲ್ಲೆಲ್ಲಿ ಕೇಳಿರ್ತಾರೋ ಅದೆಲ್ಲ ಅರ್ಥ ಆಗ್ತದೆ, ಅವ್ರಿಗೆ ಇದು ಅರ್ಥ ಆಗೋದಿಲ್ಲ. ಈ ಅರ್ಥ ಆದವರಿಗೆಲ್ಲ ಅದು ಒಳಗೆ ಹೊಳೆಯುವುದಿಲ್ಲ, ಹೊಳೆದವರಿಗೆಲ್ಲ ಇಳಿಸ್ಕೊಳ್ಳೋದಿಲ್ಲ. ಅಲ್ಲಿ ಏನೇನೋ ಕಷ ಆಗಿರ್ತಾವೆ, ಅಡ್ಡ ಬಂದಿರ್ತಾವೆ. ಅವಾಗ ಇವಾಗ ನಮ್ಮ ನಲ್ಲಿಗಳು ಬಂದಾಗ್ತಾವೆ ನೋಡಿ, ಯಾಕೆ ಬಂದಾಗ್ತಾವೆ ಹೇಳು? ಒಳಗೆ ಕಟ್ಕೊಂಡಿರ್ತದೆ, ಹೌದಾ? ಒಳಗೆ ಅದೆಲ್ಲ ಸಾಲ್ಟ್ ಕಟ್. ಸೊ ಈ ಪ್ರಕಾರವಾಗಿ ಏನು ಹೇಳ್ತಾ ಇದ್ದೆ ನಾನು, ಹಾಂ, ಅರ್ಥ ತಿಳಿದಿರ್ತದೆ, ಆದರೆ ಒಳಗಿನ ವಿವಕ್ಷ ಹೊಳೆದಿರುವುದಿಲ್ಲ. ಅವನೇ ಇವನು ಅರ್ಥ, ತತ್ ತ್ವಂ ಅಸಿ, ಅವನೇ ಇವನಾಗಿದ್ದಾನೆ, ಇವನೇ ಅವನಾಗಿದ್ದಾನೆ. ಮುಗಿದುತ್ತ ಅರ್ಥ ತಿಳಿತಿಲ್ಲೋ? ಆದರೆ ಏನು ಹೊಳಿತು ನಿನಗೆ? ಅವನೇ ಇವನು, ಇವನೇ ಅವನು, ಅಲ್ಲೂ ಏನು ಹೊಳಿತು? ಅದೇ ಪರಮಾತ್ಮ ಅಂದರೆ ಜೀವಾತ್ಮ, ಜೀವಾತ್ಮ ಅಂದರೆ ಪರಮಾತ್ಮ. ಏನು ಹೊಳಿತು ನಿನಗೆ? ಹೊಡೆದಿಲ್ಲ ಸ್ವಾಮಿ. ಬಹಳ ಕೆಲವರಿಗೆ ಮಾತ್ರ ಹೊಳಿತದೆ. ಏನು ಉಪಾಧಿಗಳು ಬದಲಾಗ್ತಾ ಇವೆ ವಿನಃ ಒಳಗಿರುವ ಚೈತನ್ಯ ಒಂದೇ. ವೆರಿ ಗುಡ್, ಹೊಳಿತಾ? ಅದೇ ಇಳಿತನು ಹೊಳಿತಲ್ಲ, ಬರೇ ಹೊಳೆದದ್ದು ಬುದ್ಧಿಯಾಗಿ ನಿಲ್ತದೆ, ಇಳಿದದ್ದು ಅಂತಃಕರಣಕ್ಕೆ ಹೋಗ್ತದೆ. ಯಾವ ಅಂತಃಕರಣಕ್ಕೆ? ಬ್ರಹ್ಮ ಪರಾರ್ಧಿ, ಕಷಾಯರಹಿತವಾದ ಕಲ್ಮಶರಹಿತವಾದ ಅರ್ಧ ಭಾಗದಲ್ಲಿ ಯಾವ ಹೆಚ್ಚಿನ ಬ್ರಹ್ಮ ಇದ್ದಾನೆ ಅಂತ ಉಪನಿಷತ್ನೊಳಗೆ ಯಮ ಹೇಳಿದ್ದ, ಆ ಪರಾರ್ಧಿ ಅಲ್ಲಿ ಇಳಿತದೆ. ಎಲ್ಲ ಕೇಳಿಸ್ಕೊಂಡ ಮೇಲೆ ನೀವೇನು ಮಾಡಿದ್ರಿ? ಅದು ಕೇಳಿದ್ದು, ಕೇಳಿಸಿದ್ದು, ಕೇಳ್ಕೊಂಡದ್ದು, ಅದು ಒಳಗೆ ಹೋದದ್ದು, ಅದು ಬುದ್ಧಿಯಾಗಿ ನಿಂತದ್ದು, ಬುದ್ಧಿಯಾಗಿದ್ದ ಹಿಂಗೆ ಕೆಳಗಿಳಿದದ್ದು, ಒಂದು ನಕಾಶ ತಯಾರು ಮಾಡಿಬಿಡ್ತೀವಿ. ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈಗೇನು ಬೇಕಾದ ಆನಿಮೇಷನ್ ಮಾಡಿ ಬರ್ತದೆ, ತರಂಗಗಳು ಬಂದು ಹಿಂಗೆ ಕಿವ್ಯಾಕೆ ಕೇಳಿಸ್ದಂಗೆ, ಅವ ಹೀಗೆ ಮುಖ ಮಾಡಿ ಇದನ್ನೇ ಕೇಳ್ತಾ ಇದ್ದೇನೆ ಅನ್ನೋ ಹಂಗೆ, ಅದನ್ನೇ ಕೇಳಿಸ್ಕೊಂಡವ ಅದು ಬುದ್ಧಿಯಾಗಿ ಹೊಡೆದಂಗೆ ಟಿಂಗ್ ಟಿಂಗ್ ಟಿಂಗ್ ಟಿಂಗ್ ಟಿಂಗ್ ಟಿಂಗ್, ಇಲ್ಲಿ ಬಲ್ಬ್ ಹಾಕಿ ಟಿಂಗ್ ಟಿಂಗ್ ಟಿಂಗ್ ಟಿಂಗ್, ಅದು ಹೊಡೆದಂಗೆ, ಅದು ಅದು ಅದು ಅರ್ಥ ಆದಂಗೆ, ಅರ್ಥ ಆದದ್ದನ್ನು ಆಮೇಲೆ ಇಳಿಸ್ಕೊಂಡಂಗೆ, ಅದು ಅಂತಃಕರಣಕ್ಕೆ ಪರಾರ್ಧಿ, ಅರ್ಧ ಭಾಗ ಮಾಡಿ ಅರ್ಧ ಭಾಗ ಗ್ಯಾಪ್ ಇಟ್ಟು ಅದು ಬಂದು ಅಲ್ಲೇ ಪಟ್ಟದ್ದು. ವಾ, ಇದಕ್ಕೇನಂತ ಕರೀತಾರೆ? ಜೀವಬ್ರಹ್ಮ ಐಕ್ಯ. ಇದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ, ಇದು ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಬಹಳ ಕಡಿಮೆ. ಅದಕ್ಕೆ ಆ ಭಗವಂತ ಹೇಳ್ತಾನೆ, ಕಶ್ಚಿದ್ದೀರ. ಇಷ್ಟೆಲ್ಲ ನೀವು ಮಾಡ್ರಿ, ಏನು ಸ್ವಾಮೀಜಿರಿ ಎಷ್ಟು ಸೈಂಟಿಫಿಕ್ ಹೇಳ್ತಾರೆ. ಈಗ ನಾನು ಹೇಳಿದ್ನಲ್ಲ, ಇದಷ್ಟು ಮಾಡ್ರಿ ನೀವು. ಆನೆಸ್ಟ್ಲಿ ನಾನು ಹೇಳ್ತೇನೆ ನಿಮಗೆ, ಯುವರ್ ನೇಮ್ ವಿಲ್ ಬಿ ಸೋ ಫೇಮಸ್. ಇನ್ ಹ್ಯೂಜ್ ಕ್ರೌಡ್ ಪೀಪಲ್ ವಿಲ್ ಕಮ್ ಟು ಯು. ತಿಳಿದವರು, ತಿಳಿದೇ ಇದ್ದವರು, ತಿಳಿಯದೇ ಇದ್ದವರು, ತಿಳ್ಕೊಳ್ಳೋರು, ಹಳ್ಳಿಯವರು, ಗ್ರಾಮೀಣದವರು, ಸಿಟಿಯವರು, ಅರ್ಬನ್ದವರು ಎಲ್ಲರೂ ಬರ್ತಾರೆ ನೋಡಿ ನಿಮ್ಮ ಉಪನ್ಯಾಸಕ್ಕೆ. ಯಾಕೆ? ಯು ಆರ್ ಎ ಸೈಂಟಿಫಿಕ್ ಸ್ವಾಮಿ. ಎಲ್ಲ ಸ್ವಾಮಿಗಳು ಹಿಂಗೆ ಚಪ್ಪಡಿ ಕಲ್ಲು ಹಾಕ್ಯಾರಂತ ನಿಮ್ಮ. ಆ ಒಂದೇ ಮಾತನ್ನ ಹೇಳ್ತಾನೆ, ಕಶ್ಚಿದ್ದೀರ ಯತತಿ ಸಿದ್ಧ ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಪರೋಕ್ಷತಃ ಅಂತ ಅರ್ಥ. ತತ್ವತಃ ಅಂದ್ರೇನು? ಅಪರೋಕ್ಷತಃ. ಆ ಚೈತನ್ಯ ನಾನೇ ಇದ್ದೇನೆ. ಬುದ್ಧ್ಯಾದಿ ಉಪಾಧಿ ಕೃತಮೇವ ತಸ್ಯ ಭೌತತ್ವ ತಥಾಚ ಶ್ರುತ್ಯಂತರಂ ಕೇವಲಸ್ಯ ಅಭೋಕ್ತೃತ್ವಮೇವ ದರ್ಶಯತಿ. ಅದೇ ಪ್ರಕಾರ ಬೇರೆ ಬೇರೆ ಶ್ರುತಿಗಳಲ್ಲಿಯೂ ಕೂಡ ಆತ್ಮನನ್ನು ಅಭೋಕ್ತೃ ಎಂದೇ ಸ್ಪಷ್ಟೀಕರಿಸಿವೆ. ಅಭೋಕ್ತೃತ್ವಮೇವ ದರ್ಶಯತಿ, ಸ್ಪಷ್ಟೀಕರಿಸಿವೆ. ಏನನ್ನು ಸ್ಪಷ್ಟೀಕರಿಸಿವೆ? ಆತ್ಮ ಅಭೋಕ್ತೃ. ಹೌದಾ? ಹೆಂಗೆ? ಎಲ್ಲಿ? ಬೃಹದಾರಣ್ಯಕ್ಕೆ. ಏನು ಧ್ಯಾಯತಿ ಇವ ಲೀಲಾ, ಲೀಲಾಯತಿ ಇವ, ಧ್ಯಾಯತಿ ಇವ ಲೀಲಾಯತಿ ಇವ ಇತ್ಯಾದಿ. ಅವನು ಧ್ಯಾನ ಮಾಡ್ತಾ ಇಲ್ಲ, ಧ್ಯಾಯತಿ ಇವ ತಿಂತಾ ಇಲ್ಲ, ತಿಂತಂತೆ ನಡೆದಾಡ್ತಾ ಇಲ್ಲ, ನಡೆದಾಡಿದಂತೆ ಮಲಗೇ ಇಲ್ಲ. ಈ ಪ್ರಪಂಚದ ಒಳಗೆ ನಿದ್ರೆನೇ ಮಾಡದೇ ಇದ್ದವ ಯಾರು ಅಂದ್ರೆ ಆತ್ಮ. ಕೆಟ್ಟ ರೋಗ ಅವನೇ, ನಿದ್ರೆ ಹತ್ತಂಗೆ ಇಲ್ಲ. ನಿದ್ರೆನೇ ಹತ್ತಂಗಿಲ್ಲ ಅವನು. ಇವ ಆ ಯುವಕಾರ ವೆರಿ ಬ್ಯೂಟಿಫುಲ್ ಸಂಸ್ಕೃತ ಹೋಗಿ ಯುವಕಾರ ಬಂದ್ಬಿಡ್ತು ಅಂತಂದ್ರೆ ನಿಮ್ಗೆ ಆತ್ಮಜ್ಞಾನ ಆತು ಅಂತ ಅರ್ಥ ಮಾಡ್ಕೊಂಡ್ಬಿಡೋದು. ಯಾರು ಸಾಯೋದಿಲ್ಲ, ಸತ್ತಂತೆ. ಯಾರು ಹುಟ್ಟೋದಿಲ್ಲ, ಹುಟ್ಟಿದಂತೆ. ಯಾಕೆ ಸೀತಾ ಹೇಳ್ತಾರೆ ರಾಮನ ಬಗ್ಗೆ ಹನುಮಂತನಿಗೆ, ಹೇ ಮಾರುತಿ ಎಲ್ಲಿ ರಾಮ? ರಾಮ ಹುಟ್ಟೇ ಇಲ್ಲ. ರಾಮ ಅವತಾರ ಎಲ್ಲಿ? ರಾಮ ಅವತಾರ, ರಾಮ ಅವತಾರ ಹಾಗೇ ಇಲ್ಲ ಅಂತ ಹೇಳ್ತಾರೆ. ಇದು ರಾಮ ಇದ್ದಾನಲ್ಲ, ಇದ್ದಂತೆ ದಶರಥ ಪುತ್ರನಂತೆ, ಯುದ್ಧ ಮಾಡಿದಂತೆ, ರಾವಣನ ಕೊಂದಂತೆ, ಸೀತೆಯನ್ನು ಗೆದ್ದಂತೆ, ತಗೊಂಡು ಬಂದಂತೆ, ಎಲ್ಲ ಅಂತ್ಯಕ್ರಂತ್ಯಗಳು ಅದು ಆದಂತೆ ನಾನು ತೋರ್ಪಡಿಸಿದೆ ಜಗತ್ತಿಗೆ ಅಂತಳಕ್ಕೆ. ಇದೆಲ್ಲವನ್ನು ನಾನು ಜಗತ್ತಿಗೆ ತೋರ್ಪಡಿಸಿದೆ. ಅತ್ತಂತೆ, ಹುಡುಕಿದಂತೆ, ನನ್ನನ್ನು ಕಳ್ಕೊಂಡಂತೆ, ಹಾರಾಡಿಕೊಂಡು ಅತ್ತಂತೆ. ಓ ವೃಕ್ಷಗಳಿರ ನನ್ನ ಸೀತೆಯನ್ನು ಕಂಡಿರ, ಓ ಪಕ್ಷಿಗಳ ಓ ಅಂತ ಕಣ್ಣೀರು ಸುರಿಸಿ ಅವನು ಎಲ್ಲ ನಾನು ಮಾಡಿದೆ ಎಲ್ಲ ಅಂತ. ಆ ಯುವ ಶಬ್ದ ಅಂದ್ರೆ ಎಷ್ಟು ಕೆಲಸ ಮಾಡ್ತದೆ ವೇದಾಂತದೊಳಗೆ, ಈ ಕಾಂಟ್ ಒನ್ ಬಿಲೀವ್ ಇಟ್. ಅದು ಇದು ಮಿರಾಕ್ಯುಲಸ್ ವರ್ಡ್, ಅತ್ಯಂತ ಪವಾಡ ಸದೃಶವಾದ ಶಬ್ದ. ಹೋಲ್ ಥಿಂಗ್ ಇಸ್ ಯುವ ಸ್ವಾಮಿ. ಅದಕ್ಕೆ ನಾವು ರಾಷ್ಟ್ರಕ್ಕೂ ಕೆಲಸ ಮಾಡೋಂಗಿಲ್ಲ, ಸಮಾಜಕ್ಕೂ ಕೆಲಸ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಯಾಕೆ ಎಲ್ಲ ಇವ ತಗೊಂಡು ಏನು ಮಾಡೋದು? ನಾ ಮಾಡೋಂಗಿಲ್ಲ ಅಂತ ಹೇಳೋ ನೀನು ಕೂಡ ಇವಗಳಲ್ಲೇ ಒಂದು ಹೌದಲ್ಲ. ಆದ್ದರಿಂದ ಏನು ಮಾಡಬೇಕು? ಅದನ್ನು ಮಾಡಬೇಕು. ಭಗವದ್ಗೀತಾ ನಿನ್ನೆ ಶ್ಲೋಕ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕಾಚನ ಮಾ ಕರ್ಮ ಫಲಹೇತೃಭು ಮಾ ತೇ ಸಂಘ ಅಸ್ತು ಅಕರ್ಮಣಿ. ಕರ್ಮವನ್ನು ಮಾಡದೇ ಇರುವುದರಲ್ಲಿ ರುಚಿ ಬೇಡ, ಕರ್ಮದಿಂದ ಓಡಿ ಹೋಗುವುದರಲ್ಲಿ ರುಚಿ ಬೇಡ, ಕರ್ಮದ ಬಗ್ಗೆ ಹೇಳಿಯಾಗುವ ರುಚಿ ಬೇಡ, ಕರ್ಮವನ್ನು ಕೆಡಿಸುವ ರುಚಿ ಬೇಡ. ಇವುಗಳಲ್ಲಿ ನಿಮ್ಗೆ ರುಚಿ ಇರಬಾರ್ದು. ಮಾಡಿಕೊಂಡು ಹೋಗೋದು ಕರ್ತವ್ಯ ಅಷ್ಟೆ. ಹಂಗೆ ಇಲ್ಲಿ ಎಲ್ಲ ಯುವ ಸ್ವಾಮಿ, ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಿಲ್ಲ, ಅದು ಕೂಡ ಯುವ. ನೀ ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಏನಾದರೂ ಮಾಡಲೇಬೇಕು. ಯುವ ಧ್ಯಾಯತಿ ಇವ ಲೀಲಾಯತಿ ಇವತ್ತೆ ಇವಂಚ ಸತಿ ವಕ್ಷ್ಯಮಾಣ ರಥ ಕಲ್ಪನೆಯ ವೈಷ್ಣವಸ್ಯ ಪದಸ್ಯ ಆತ್ಮತಯ ಪ್ರತಿಪತ್ತಿ ಉಪಪದ್ಯತೆ ನ ಅನ್ಯಥಾ ಸ್ವಭಾವ ಅನತಿಕ್ರಮಾತ್. ಬಹಳ ಸುಂದರವಾದ ಶಬ್ದ ಇದೆ. ಏವಂಚ ಸತಿ, ಈ ವಿಷಯವು ಹೀಗಿರಲಿಕ್ಕಾಗಿ ವಕ್ಷ್ಯಮಾಣ ರಥ ಕಲ್ಪನೆಯ, ನಾವು ಮುಂದಿನ ಯಾವ ರಥ ಈಗ ಯಾವ ರಥದ ಕಲ್ಪನೆಯನ್ನು ನಾವು ಕೊಟ್ಟಿದ್ದೇವೋ ಆ ಕಲ್ಪನೆಯ ಆ ರಥದ ಕಲ್ಪನೆಯನ್ನು ನೀವು ಜಾಡು ಹಿಡಿದು ವಿಚಾರ ಮಾಡಿದ್ದಾದರೆ ವೈಷ್ಣವಸ್ಯ ಪದಸ್ಯ ಆತ್ಮತಯ ಪ್ರತಿಪತ್ತಿ ಉಪಪದ್ಯತೆ, ಆತ್ಮಜ್ಞಾನವು ತಾನೇ ಆತ್ಮ ಅನ್ನುವ ರೀತಿಯಲ್ಲಿ ಸ್ಪಷ್ಟವಾಗುತ್ತದೆ. ತತ್ವಜ್ಞಾನ ವೈಷ್ಣವಸ್ಯ ಪದ ಅಂದರೆ ತತ್ವಜ್ಞಾನ. ವಿಷ್ಣುವಿನ ಪದ ಅಂತ ಉಪಯೋಗ ಮಾಡಿದ್ರು ಅಂತಂದರೆ ಶಿವಭಕ್ತರು ಎದ್ದು ನಿಂದಿರ್ತಾರೆ ಕೈಯಾಗಿ. ಕೇರ್ಫುಲ್ ಆಗಿರ್ಬೇಕು ರೀ ವೇದಾಂತ ಶಬ್ದ ಉಪಯೋಗ ಮಾಡಬೇಕಾದ್ರೆ, ಭಾಳ ಕೇರ್ಫುಲ್ ಆಗಿರ್ಬೇಕು. ಜನರ ಮನಸ್ಸನ್ನು ಕೆಡಿಸಬಾರ್ದು, ಆದರೂ ನಮಗೇನು ಹೇಳಬೇಕು ಅಂತ ಕರೆಕ್ಟಾಗಿ ಹೇಳಬೇಕು. ವೈಷ್ಣವ ಪದ ಅಂದ್ರೆ ಏನಿಲ್ಲಿ ತತ್ವ, ತತ್ವ ಅದನ್ನು ಈಶ್ವರ ಅಂತಾದ್ರೂ ಕರಿ, ಅದನ್ನು ವಿಷ್ಣು ಅಂತಾದ್ರೂ ಕರಿ, ನನಗೇನಾಗ್ಬೇಕು. ಇನ್ನು ಅವ ಶಬ್ದಗಳನ್ನು ಜಾಡ ಹಿಡ್ಕೊಂಡು ಹೋದರೆ ಅರ್ಥನೇ ಬೇರೆ ಆಗ್ತದೆ. ವ್ಯಾಪಕತ್ವಾದ ವಿಷ್ಣು, ಈಶನತ್ವಾದ ಈಶ್ವರ, ಇವೆಲ್ಲ ಆತ್ಮನ ವಿಚಾರ ಹೇಳ್ತವೆ, ಬ್ರಹ್ಮನ ವಿಚಾರ ಹೇಳ್ತವೆ, ಸಚ್ಚಿದಾನಂದ ಆತ್ಮನ ವಿಚಾರವನ್ನೇ ಹೇಳ್ತವೆ ಎಲ್ಲ ಶಬ್ದಗಳು. ಹೆಸರಿಗೆ ನೆಪಕ್ಕೆ ಹೆಸರುಗಳೇ ವಿನಃ ತತ್ವ ಒಂದೇ ಇರುತ್ತದೆ. ಹರಿದ್ವಾರ ಆದ್ರೂ ಹರದ್ವಾರ ಆದ್ರೂ ಊರಿರೋದು ಒಂದೇ ಇರ್ತದೆ. ಹರಿಭಕ್ತರು ಏನು ಮಾಡ್ತಾರೆ ಅದನ್ನು ಹರಿದ್ವಾರ ಅಂತ ಕರೀತಾರೆ, ಹರಭಕ್ತರು ಅದನ್ನು ಹರದ್ವಾರ ಅಂತ ಕರೀತಾರೆ. ಅವರಿಬ್ಬರು ಅಲ್ಲ್ಯಾಕೆ ಬರ್ತಾರೆ ರೀ? ಒಂದು ಆ ಹರಿದ್ವಾರ ಅದು ದ್ವಾರ, ಹರಿದ್ವಾರ ಅಂದ್ರೆ ಏನು ದ್ವಾರ. ಈ ದ್ವಾರದ ಮೂಲಕವಾಗಿ ನೀವು ಋಷಿಕೇಶ್ಗೆ ಹೋಗ್ತೀರಿ. ಋಷಿಕೇಶ್ಗೆ ಹೋದ್ಮೇಲೆ ಏನಾಗ್ತದೆ, ಅಲ್ಲಿ ಎರಡು ದ್ವಾರ, ಎರಡು ದ್ವಾರ ಬರ್ತಾವೆ. ಒಂದು ಕೇದಾರಕ್ಕೆ ಹೋಗ್ತದೆ, ಒಂದು ಬದ್ರಿಗೆ ಹೋಗ್ತದೆ. ಗೊತ್ತಾಯ್ತಲ್ಲ, ನೀವು ಕೇದಾರಕ್ಕೆ ಹೋದ್ರಿ ಅಂತಂದರೆ ಅವರು ಹರಿದ್ವಾರ ಅಂತಾರೆ, ಬದ್ರಿಗೆ ಹೋದ್ರೆ ಕೂಡ ಏನಂತಾರೆ ಹರಿದ್ವಾರ. ಆದರೆ ಎರಡೂ ಶಬ್ದಕ್ಕೂ ಒಂದೇ ಅರ್ಥದ ರೂಟ್ ಏನು ಗೊತ್ತದೇನು? ಹರಿ ಅನ್ನೋದಕ್ಕೆ ರೂಟ್ ಯಾವುದು, ಹರ ಅನ್ನೋದಕ್ಕೆ ರೂಟ್ ಯಾವುದು? ಹರ ಹಕಾರಕ ಋಕಾರ ಧಾತು ಹರ್ ಹರ್ ಟು ಲೂಟ್, ಹರ್ ಟು ಲೂಟ್. ಯಾರು ನಮ್ಮ ರಾಗದ್ವೇಷಗಳನ್ನು ಕೆಡಿಸ್ತಾರೋ, ಯಾರು ನಮ್ಮಲ್ಲಿಯ ಕಷಾಯಗಳನ್ನು ನಾಶ ಮಾಡ್ತಾರೋ, ಯಾರು ನಮ್ಮಲ್ಲಿಯ ರಾಕ್ಷಸಿ ಪ್ರವೃತ್ತಿಗಳನ್ನು ನಾಶ ಮಾಡ್ತಾರೋ, ಮುಕ್ತಿಗೆ ದ್ವಾರವನ್ನು ತೋರಿಸ್ತಾರೋ ಅವರಿಗೆ ಹರಿಯಾದರೂ ಕರಿ, ಹರ ಆದರೂ ಕರಿ. ಅರ್ಥ ಆಯ್ತೇನು? ಅದಕ್ಕೆ ವಿಷ್ಣು ಪದ ಅಂದಾಗ ವೈಷ್ಣವಸ್ಯ ಪದಸ್ಯ ಆತ್ಮತೆಯ ಪ್ರತಿಪತ್ತಿ ಉಪಪದ್ಯತೆ ನ ಅನ್ಯಥಾ, ಬೇರೆ ಯಾವ ರೀತಿಯಲ್ಲಿಯೂ ಈ ಪ್ರಕಾರವಾದ ತತ್ವಜ್ಞಾನವು ಸಾಧ್ಯವಿಲ್ಲ. ಏಕೆಂದರೆ ಸ್ವಭಾವ ಅನತಿಕ್ರಮಾತ್, ಯಾರೂ ತಮ್ಮ ತಮ್ಮ ಸ್ವಭಾವವನ್ನು ದಾಟಿ ಆಚೆ ಹೋಗ್ಲಿಕ್ಕಾಗೋದಿಲ್ಲ. ತಮ್ಮ ನಮ್ಮೆಲ್ಲರ ಸ್ವಭಾವ ಸಾಮಾನ್ಯವಾದ ರೀತಿಯಲ್ಲಿ ನಮ್ಮೆಲ್ಲರ ಸ್ವಭಾವ ಏನು? ಅಜ್ಞಾನ ಮಾಯಾ, ಇದು ನಮ್ಮೆಲ್ಲರ ಸ್ವಭಾವ. ಅಜ್ಞಾನದೊಳಗೆ ಇದ್ಕೊಂಡೇ ಅಜ್ಞಾನ ದಾಟಲಿಕ್ಕಾಗೋದಿಲ್ಲ, ಕತ್ತಲೇ ಇದ್ಕೊಂಡೇ ಕತ್ತಲೇನೆ ಮೀರ್ಲಿಕ್ಕಾಗೋದಿಲ್ಲ. ಇದು ನಮ್ಮ ವಾಸ್ತವಿಕತೆ. ಈಗ ಇದನ್ನು ಮೀರ್ಬೇಕಾಗಿದೆ, ಬೇರೆ ದಾರಿ ಇಲ್ಲ. ನೀನು ಶಾಸ್ತ್ರಕ್ಕೆ ಶರಣ ಹೋಗಬೇಕು, ಪ್ರಮಾಣ ಒಪ್ಕೋಬೇಕು, ಶಾಸ್ತ್ರ ತಿಳಿಸ್ಕೊಡ್ತಾವೆ. ಋತಂಪಿ ಬಂತು ಸುಕೃತಸ್ಯ ಲೋಕೆ, ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿದ್ದರಿಂದಾಗಿ ಈ ಮನುಷ್ಯ ಜನ್ಮದ ಸಾರ್ಥಕತೆ ನೀವು ಮಾಡ್ಕೋಬೇಕು. ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.